2.3 ಮೆಗಾಹರ್ಟ್ಸ್ಗಳು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೇಸಿಗೆ ಕಾಲದ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದದ ಪರಿಹಾರದ ಕುರಿತು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಲಲಿತಾ ಶೆಟ್ಟಿ ಅವರೊಂದಿಗಿನ ಸಂದರ್ಶನ. ಡಾಕ್ಟರ್ ಲಲಿತಾ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ. ಮತ್ತೆ ಬಂದಿದೆ ಬೇಸಿಗೆ. ಬಹುಶಃ ಈ ವರ್ಷ ಬೇಸಿಗೆಯ ಒಂದು ಗಂಭೀರತೆಯನ್ನು ನೋಡಿದರೆ ಅದು ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಉಂಟು ಮಾಡ್ತದೆ ಅಂತ ಅನಿಸ್ತಾ ಇದೆ. ಹೌದು. ಈ ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಎದುರಿಸುವಂತಹ ಒಂದು ಆರೋಗ್ಯ ಸಮಸ್ಯೆಗಳು ಏನೇನು ಹಾಗೂ ಯಾವ ರೀತಿ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಆರೋಗ್ಯ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸಬೇಕು, ಇದು ಇವತ್ತಿನ ವಿಷಯ. ಹೇಳಿ, ಈ ಬೇಸಿಗೆ ಋತು ಎನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ ಈ ವರ್ಷ? ಪ್ರತಿ ವರ್ಷ ಬರುವಂತದ್ದೇ, ಯಾಕೆಂದ್ರೆ ಕಾಲಚಕ್ರದಲ್ಲಿ ಒಂದೊಂದು ಕಾಲಗಳು ಬಂದಾಗ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಬರೋದು, ಅದೇ ರೀತಿ ಬರುವಂತ ಬೇಸಿಗೆಗಾಲನೇ. ನಮ್ಮ ಆಯುರ್ವೇದ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ನಾವು ನಮ್ಮ ಆಯುರ್ವೇದ ಅನ್ನೋದೇ ಒಂದು ಜೀವನ ಶೈಲಿಯ ಒಂದು ವಿಜ್ಞಾನ ಅಂತ ಹೇಳ್ತೇವೆ. ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂದ್ರೆ ಮುಖ್ಯವಾಗಿ ನಾವು ದಿನಚರ್ಯ ಋತುಚರ್ಯನ ಪಾಲನೆ ಮಾಡಬೇಕು ಅಂತ ಇಷ್ಟು ವರ್ಷದಿಂದ ಹೇಳ್ಕೊಂಡು ಬಂದಿದ್ದೇವೆ. ನಮ್ಮ ಪೂರ್ವಜರಿಂದನೂ ನಾವು ಅದನ್ನ ಅಳವಡಿಸ್ಕೊಂಡು ಬಂದಿದ್ವಿ. ಆದ್ರೆ ಈಗ ಸುಮಾರು 1000 ವರ್ಷಗಳಿಂದ ನಾವು ಅದನ್ನ ಬಿಟ್ಕೊಂಡು ಬರ್ತಾ ಇದ್ವಿ ಬಿಕಾಸ್ ಆಫ್ ಮಾಡರ್ನ್ ಲೈಫ್ ಸ್ಟೈಲ್ ಇಂದ. ಸೊ ಅದನ್ನ ಈಗ ನಾವು ಮತ್ತೆ ಪುನರಾವರ್ತನೆ ಮಾಡಿ ಜನರಿಗೆ ತಿಳಿಸಬೇಕಾಗಿದೆ. ದಿನಚರ್ಯ ಅಂದ್ರೆ ಏನು, ಏನ್ ಯಾವ ತರ ನಾವು ಇಡೀ ದಿನ ಬೆಳಿಗ್ಗೆ ಎಷ್ಟು ಗಂಟೆಗೆ ಏಳ್ಬೇಕಿಂದ ಹಿಡ್ಕೊಂಡು ಎಷ್ಟು ಗಂಟೆ ಮಲ್ಕೋಬೇಕು ಅನ್ನೋದ್ರ ಬಗ್ಗೆ, ಅದೇ ತರ ಈ ಒಂದು ಬೇಸಿಗೆಗಾಲ ಅನ್ನೋದನ್ನ ನಾವು ಋತುಚರ್ಯೆಯಲ್ಲಿ ತೆಗೆದುಕೊಳ್ಬಹುದು. ಈ ಋತುಚರ್ಯ ಅಂತ ತಗೊಂಡಾಗ ನಮ್ಗೆ ಈ ಬೇಸಿಗೆಗಾಲ ಬರೋದು ವಸಂತ ಋತು, ಮೇನ್ ಆಗಿ ಏಪ್ರಿಲ್, ಮೇ, ಫೆಬ್ರವರಿ, ಮಾರ್ಚ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಈಗ ನಾವೀಗ ಶಿಶಿರ ಋತುವಲ್ಲಿ ಇದ್ದೇವೆ, ಮಾಘ ಮತ್ತು ಪಾಲ್ಗಿನ ಮಾಸ ಏನ ಹೇಳ್ತೀವಲ್ಲ, ಈ ಮಾರ್ಚ್ ಅಲ್ಲಿ ಆಲ್ಮೋಸ್ಟ್ ನಮ್ಗೆ ಈಗ ಶಿಶಿರ ಋತು ಕೊನೆ ಹಂತದಲ್ಲಿ ಇದೆ. ಶುರು ಆಯ್ತು ಅಂತಾನೆ ಅರ್ಥ. ಅದರಲ್ಲೂ ನಮ್ಮ ಈ ಕೋಸ್ಟಲ್, ಈ ನಮ್ಮ ಸಮುದ್ರ ಹಂತದಲ್ಲಿರುವಂತಹ ಈಗ ಪ್ಲೇಸಸ್ ಏನಿದಾವೆ, ಕಾರವಾರ ಇರ್ಬೋದು, ದಕ್ಷಿಣ ಕನ್ನಡ, ಇವೆಲ್ಲ ಕಡೆಗೂ ನಾವು ಸೀ ಲೆವೆಲ್ ಅಲ್ಲಿ ಇರೋದ್ರಿಂದ ನಮ್ಗೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ನೀರ ಹತ್ತಿರ ಇರೋದ್ರಿಂದ ಹ್ಯುಮಿಡಿಟಿ ಹೆಚ್ಚಾಗಿರೋದ್ರಿಂದ ನಮ್ಗೆ ಬೇಸಿಗೆಯ ತಾಪ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಈ ಬಯಲುಸೀಮೆ ಕಡೆಗೆ ಒಂಥರ ಬಿಸಿಲು ಜಾಸ್ತಿ ಇದ್ರೆ ನಮ್ಗೆ ಇಲ್ಲಿ ಬಿಸಿಲು ಸಾಧಾರಣ ಒಂದು 38 ತನಕ ಹಾಗೆ ಹೋದ್ರೂ ಕೂಡ ಈ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಆ ಒಂದು ಧಗೆ ಏನು ಹೇಳ್ತೀವಲ್ಲ ಅದು ಹೆಚ್ಚಿರುತ್ತೆ. ಯಾಕೆಂದ್ರೆ ನಾವಿಲ್ಲಿ ಒಂದು ಅಂಶ ಗಮನ ಇಡಬೇಕು. ಎಲ್ಲ ನೋಡೋರಿಗೆ ಹೊರಗಡೆ ಹೇಳಿ ಏನನ್ಸುತ್ತೆ, ಸಮುದ್ರ ಹತ್ರ ಇದೆ, ನೀರು ಹತ್ರ ಇದ್ದೀರಾ, ಆದ್ರೂ ಯಾಕೆ ಅಷ್ಟು ಶೆಕೆ ಯಾಕೆ ಅನ್ನೋದಿರುತ್ತೆ. ಆದ್ರೆ ಸೈಂಟಿಫಿಕಲಿ ನಾವು ಹೇಳ್ಬೇಕಂದ್ರೆ ಲ್ಯಾಂಡ್ ಕೂಲ್ಸ್ ಫಾಸ್ಟರ್ ದ್ಯಾನ್ ವಾಟರ್ ಅಂತೆ. ನೀರನ್ನ ನೀವು ಬಿಸಿ ಮಾಡಿದಾಗ, ಅದೇ ಒಂದು ಗಟ್ಟಿ ಪದಾರ್ಥನ ಬಿಸಿ ಮಾಡಿದಾಗ ಅದು ಬೇಗ ತಣ್ಣಗಾಗತ್ತೆ, ನೀರ್ ಬೇಗ ತಣ್ಣಗಾಗಲ್ಲ, ನಿಧಾನ. ಹಾಗೆ ಈ ಸಮುದ್ರದ ಈ ಸೂರ್ಯನ ಶಾಖದಿಂದ ಏನ್ ಸಮುದ್ರ ನೀರು ಇಡೀ ದಿನ ಬಿಸಿಯಾಗಿರುತ್ತೆ, ಅದು ನಮ್ಗೆ ಇಲ್ಲಿ ರಾತ್ರಿ ಬೇಗ ತಣ್ಣಗಾಗೋದಿಲ್ಲ. ಸೊ ಹಾಗಾಗಿ ನಮ್ಗೆ ಸಂಜೆ ಮೇಲೆ ಆದ್ರೂ ಕೂಡ ಶೆಕೆ ಜಾಸ್ತಿ ಇರುತ್ತೆ ಈ ಕರಾವಳಿಯಲ್ಲಿ. ಅದೇ ನೀವು ಬಯಲುಸೀಮೆ ಕಡೆಗೆ ದಾವಣಗೆರೆ ಇದಕ್ಕೆ ಹೋಗ್ಬಿಡಿ, ಆ ಕಡೆಗೆಲ್ಲ ಬಳ್ಳಾರಿ ಸೈಡ್ ಅಲ್ಲಿ ಬೆಳಿಗ್ಗೆ ಎಷ್ಟೇ ಬಿಸಿಲು ಶೆಕೆ ಇದ್ರೂ ಕೂಡ ಸಂಜೆ ಮೇಲೆ ತಂಪಾಗ್ತಾ ಬರುತ್ತೆ. ಸಂಜೆ 6 ಗಂಟೆ ಮೇಲೆ, ಮಧ್ಯರಾತ್ರಿ ಅಷ್ಟೊಂದವರೆಗೆ ನಮ್ಮಷ್ಟು ಶೆಕೆ ಅನ್ಸೋದಿಲ್ಲ. ಸೊ ನಮ್ಮ ಈ ವಸಂತ ಋತುವಿನ ನಾವು ಮುಖ್ಯವಾಗಿ ಇಲ್ಲಿ ನಾವು ಬೇಸಿಗೆ ಇದನ್ನ ತಗೊಳ್ತೇವೆ, ಈ ಶರದ್ ಋತು ಮತ್ತೆ ಅಂತ್ಯದಲ್ಲಿ ಮತ್ತು ವಸಂತ ಋತುವಲ್ಲಿ. ಈ ವಸಂತ ಋತುವಲ್ಲಿ ಹೆಚ್ಚಾಗಿ ನಮ್ಗೆ ಆದಾನ ಕಾಲ ಅಂತ ಹೇಳ್ತೀವಿ. ಆದಾನ ಅಂದ್ರೆ ದೇಹದ ಶಕ್ತಿಯನ್ನ ಕುಂದುವಂಥದ್ದು. ಬಿಕಾಸ್ ಆಫ್ ಸನ್ಲೈಟ್ ಒಂದು ಶಾಖ ಇದರಿಂದ ನಮ್ಮ ದೇಹದ ಶಕ್ತಿನೂ ಕುಂದುತ್ತೆ. ಶಕ್ತಿ ಸಾಕಾಗೋದಿಲ್ಲ ನಾವೇನು ಆಹಾರ ತಗೊಳ್ಳೋದು ಅಂತ ಹೇಳಿ. ಅದ್ರ ಜೊತೆಗೆ ನಮ್ಮ ಅಗ್ನಿ ಕಮ್ಮಿ ಇರುತ್ತೆ. ಈ ಚಳಿಗಾಲ ಕಂಪೇರ್ ಮಾಡಿದಾಗ ನಮ್ಗೆ ಈ ಬೇಸಿಗೆಗಾಲದಲ್ಲಿ ಅಗ್ನಿ ಕಮ್ಮಿ ಇರುತ್ತೆ, ಅಂದ್ರೆ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ. ಯಾಕೆ ಅಂದ್ರೆ ಮುಖ್ಯವಾಗಿ ಈ ಹೊರಗಡೆ ಶಾಖ ಜಾಸ್ತಿ ತಾಪ ಹೆಚ್ಚಿರೋದ್ರಿಂದ ಅವಾಗೇನಾಗುತ್ತೆ, ನಮ್ಮ ಬಾಡಿನೂ ಹೀಟ್ ಆಗುತ್ತೆ ಈ ಸನ್ಲೈಟ್ ಇದಕ್ಕೆ. ಅದನ್ನ ಮೇಂಟೈನ್ ಮಾಡಬೇಕು ಅಂತ ನಮ್ಮ ಬಾಡಿಯ ಸರ್ಕ್ಯುಲೇಷನ್, ರಕ್ತ ಸಂಚಲನ ಏನಾಗ್ತಾ ಇರುತ್ತೆ ಅದು ಹೆಚ್ಚಾಗಿ ನಮ್ಮ ಸ್ಕಿನ್ ಲೆವೆಲ್ಗೆ ಆ ಕಡೆ ಜಾಸ್ತಿ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ನಮ್ಮ ಕ್ಯಾಪಿಲರೀಸ್ ಓಪನ್ ಆಗಿ ನಮ್ಮ ಸ್ವೆಟ್ ಗ್ಲಾಂಡ್ಸ್ ಓಪನ್ ಆಗಿ ಸ್ವೆಟ್ ರಿಲೀಸ್ ಆಗಬೇಕು ಅಂತ. ಯಾಕಂದ್ರೆ ನಮ್ಮ ಬಾಡಿ ಟೆಂಪರೇಚರ್ ಎಲ್ಲರೂ ಗೊತ್ತೇ ಇದೆ, ಸ್ಟ್ಯಾಂಡರ್ಡ್ ಆಗಿ 37.8 ಅಷ್ಟರೊಳಗೆ ಇರಬೇಕು. ಅದನ್ನ ಮೇಂಟೈನ್ ಮಾಡಲೇಬೇಕು. ಅದನ್ನ ಮೇಂಟೈನ್ ಮಾಡಬೇಕಂದಾಗ ಏನಾಗುತ್ತೆ, ನಮ್ಮ ಸ್ವೆಟ್ ಗ್ಲಾಂಡ್ಸ್ ಓಪನ್ ಆಗಿ ಸ್ವೆಟ್ ರಿಲೀಸ್ ಆಗುತ್ತೆ. ಆ ಬೆವರು ಗಾಳಿಗೆ ಆವಿಯಾಗಿ ಹೋದ್ಮೇಲೆ ಮತ್ತೆ ನಮ್ಮ ಬಾಡಿ ಕೂಲ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡಬೇಕಾಗತ್ತೆ. ಈ ತರ ಮೇಂಟೈನ್ ಮಾಡೋ ಒಂದು ಇದರಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಸ್ಕಿನ್ ಲೆವೆಲ್ ಕಡೆ ಬರೋದ್ರಿಂದ ನಮ್ಗಲ್ಲಿ ಡೈಜೆಷನ್ ಇದು ಸ್ವಲ್ಪ ಅಪ್ಸೆಟ್ ಆಗುತ್ತೆ, ಅವಾಗ ಅಗ್ನಿ ಕಮ್ಮಿ ಆಗಿರುತ್ತೆ. ಸೊ ಹಾಗಾಗಿ ನಾವು ಹೇಳೋದು, ಈ ಮಳೆಗಾಲದಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಚೆನ್ನಾಗಿ ಕರ್ದ ಆಹಾರ ತಿನ್ಬೇಕು, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಹಪ್ಪಳ ಸಂಡಿಗೆ ಎಲ್ಲ ಕರ್ಕೊಳ್ಳೆಲ್ಲ ಹೇಳ್ತೀವಿ. ಆದ್ರೆ ಬೆಚ್ಚಿಗಿಡ್ಬೇಕು ಅಂತ ಹೇಳ್ಬಿಟ್ಟು, ಆದ್ರೆ ಸಮ್ಮರಲ್ಲಿ ಹಾಗಲ್ಲ, ನಾವು ಆದಷ್ಟು ಲೈಟ್ ಆಗಿರುವಂತದ್ದು ಮತ್ತೆ ದ್ರವ ಆಹಾರಗಳು ಜಾಸ್ತಿ ತಗೋಬೇಕಾಗುತ್ತೆ, ಯಾಕೆ ರೂಕ್ಷತೆ ಜಾಸ್ತಿ ಇರುತ್ತೆ ಈ ವಸಂತ ಋತು. ಇದರಲ್ಲಿ ನಮ್ಮ ದೇಹವನ್ನು ಅದು ಹೆಚ್ಚಾಗಿ ರೂಕ್ಷ ಇದನ್ನು ಜಾಸ್ತಿ ಇದು ಮಾಡುತ್ತೆ, ಅಗ್ನಿ ಮಾಂದ್ಯ ಆಗಿರುತ್ತೆ, ಮತ್ತೆ ಕಫ ರೋಗಗಳು ಜಾಸ್ತಿ ಆಗುತ್ತೆ. ಈ ಕಫ ಪ್ರಕೋಪದ ಕಾಲ ಅಂತ ಹೇಳ್ತೀವಿ ವಸಂತ ಋತು ಅನ್ನೋದು. ಸಾಮಾನ್ಯವಾಗಿ ಹೆಚ್ಚು ಮಳೆ ಬರುವಂತಹ ಒಂದು ಸಂದರ್ಭದಲ್ಲಿ ಅಥವಾ ಶೀತ ಇರುವಂತಹ ಒಂದು ಸಂದರ್ಭದಲ್ಲಿ ಕಫ ಜಾಸ್ತಿ ಆಗ್ತದೆ ಅಂತ, ಅವಾಗ ಸಂಚಯ ಆಗಿರುತ್ತೆ ಹೆಚ್ಚಾಗಿ ಈ ಚಳಿಗಾಲದಲ್ಲಿ. ಇದರಲ್ಲಿ ಕಫ ಸಂಚಯ ಆಗಿರುತ್ತೆ, ನಾವೇನು ಆಹಾರ ತಗೊಂಡಿರ್ತೀವಿ ಅದು ಒಳಗಡೆ ಸಂಚಯ ಹಾಕೊಂಡು ಈ ಬೇಸಿಗೆಗಾಲದಲ್ಲಿ ಅದು ಕಫ ಪ್ರಕೋಪ ಆಗೋದು ಅಂತ ಹೇಳ್ತೀವಿ. ಸೊ ಹಾಗಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಹೆಚ್ಚಾಗಿ ಅಲರ್ಜಿಕ್ ಬ್ರಾಂಕೈಟಿಸ್, ಸೈನಸೈಟಿಸ್ ಇರೋರಿಗೆ ಈ ಸೀಸನ್ ಅಲ್ಲಿ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ ಹೆಚ್ಚಾಗಿ. ಯಾಕೆ ಅಂತಂದ್ರೆ ಸಮಯವೂ ಕೂಡ ಹೌದು ಎಲ್ಲ ಗಿಡ ಮರಗಳಲ್ಲಿ ಹೂ ಬಿಡೋದು, ಹೊಸ ಚಿಗುರು ಬರುವಂತದ್ದು ಹೇಳ್ತೀವಿ, ಹೊಸ ಯುಗಾದಿನೂ ಶುರುವಾಗುತ್ತೆ, ಹೊಸ ವರ್ಷನೂ ಶುರುವಾಗುತ್ತೆ ನಮ್ಗೆ. ಸೊ ಆ ಸಮಯದಲ್ಲಿ ಈ ಕಫ ಪ್ರಕೋಪ ಕಾಲ ಇರೋದ್ರಿಂದ ನಮ್ಮ ಈ ಪಂಚಕರ್ಮದಲ್ಲೂ ಸಹ ವಮನ ಕರ್ಮ ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮವಾದಂತ ಕಾಲ ಇದು, ಏಪ್ರಿಲ್ ಮೇ ತಿಂಗಳು. ಯಾಕಂದ್ರೆ ಯಾರ್ಯಾರಿಗೆ ಈ ಕಫದ ರಿಲೇಟೆಡ್ ಈ ಅಲರ್ಜಿಕ್ ಬ್ರಾಂಕೈಟಿಸ್ ಇರ್ಬೋದು, ಸೈನಸೈಟಿಸ್ ಇರ್ಬೋದು, ಈವನ್ ಕ್ರಾನಿಕ್ ಕೆಲವೊಂದು ಡಿಸೀಸ್ ಹೇಳ್ತೀವಿ, ಸೋರಿಯಾಸಿಸ್ ಈ ತರ ಕಫ ರಿಲೇಟೆಡ್ ಕೆಲವೊಂದು ಪ್ರಾಬ್ಲಮ್ಸ್ ಏನಿರುತ್ತೆ, ಅವರೆಲ್ಲರೂ ಈ ವಮನ ಕರ್ಮ ಅಂತ ಹೇಳಿ ಪಂಚಕರ್ಮದಲ್ಲಿ ಒಂದು ವಿಧಾನ ಅದು, ಅದನ್ನ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು. ವರ್ಷಕ್ಕೊಂದ್ಸರಿ ಅದು ಪ್ರಾಶಸ್ತ್ಯ ಈ ವಸಂತ ಋತುವಲ್ಲಿ ಮಾಡುವಂತದ್ದು. ಅದಾದ್ಮೇಲೆ ವಿರೇಚನ ಮಾಡ್ತೇವೆ, ಒಂದು ಕೋರ್ಸ್ ವಿರೇಚನ ಅಂದ್ರೆ ಪರ್ಗೇಷನ್ ರೂಪದಲ್ಲಿ ತೆಗೆಯುವಂಥದ್ದು. ಸೊ ಇದರಿಂದ ಕಫ ಮತ್ತೆ ಪಿತ್ತದ್ದು ಎರಡೂ ಬ್ಯಾಲೆನ್ಸ್ ಆಗುತ್ತೆ ಬಾಡಿಯಲ್ಲಿ. ಹಾಗೆ ಕೆಲವೊಂದು ಬಸ್ತಿ ಕರ್ಮಗಳಂತ ಕೊಡ್ತೀವಿ, ಎನಿಮಾ ತರ ಮೋಷನ್ ಜಾಗದಲ್ಲಿ ಔಷಧಿ, ಅದು ವಾತನ್ನ ಮೇಂಟೈನ್ ಮಾಡುವಂತಹ ಒಂದು ಚಿಕಿತ್ಸೆ ಇರುತ್ತೆ. ಈ ರೀತಿ ಸಾಮಾನ್ಯ ಮನುಷ್ಯರು ಸಹ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಂದ್ರೆ ಈ ವಸಂತ ಋತುವಿನಿಂದ ಹಿಡ್ಕೊಂಡೇ ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ, ವಮನ ಮಾಡಿಸ್ಕೊಳ್ಳೋದು, ವಿರೇಚನ, ಬಸ್ತಿ ಈ ತರ ಕಾರ್ಯ ಮಾಡಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು, ಬಾಡಿ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋದು, ನಮ್ಮ ಸ್ವಾಸ್ಥ್ಯತೆಯನ್ನು ಕಾಪಾಡ್ಕೊಳ್ಬಹುದು. ಈಗ ಬೇಸಿಗೆಯಲ್ಲಿ ನಮ್ಮ ಜೀರ್ಣಶಕ್ತಿ ಬಹಳ ಕುಂಠಿತವಾಗ್ತದೆ ಅಂತ ಮಾತನ್ನ ಹೇಳಿದ್ರಿ, ಹಾಗಾಗಿ ನಮ್ಮ ಆಹಾರ ಕ್ರಮ ಹೇಗಿರಬೇಕು ಈ ಬೇಸಿಗೆ ಕಾಲದಲ್ಲಿ? ಹೌದು, ಈ ಬೇಸಿಗೆ ಕಾಲದಲ್ಲಿ ಹೇಗೆ ಅಂದ್ರೆ ಆದಷ್ಟು ಲಘು ಆಹಾರ ತಗೊಳ್ಬೇಕು, ಅಂದ್ರೆ ಬೇಗ ಈಸಿ ಟು ಡೈಜೆಸ್ಟ್ ಇರಬೇಕು. ತುಂಬಾ ಜಾಸ್ತಿ ಸ್ವೀಟು, ಜಿಡ್ಡು ಜಾಸ್ತಿ, ಖಾರನು ಜಾಸ್ತಿ ಇರಬಾರ್ದು. ತುಂಬಾ ಸ್ಪೈಸಿ ತಗೊಳ್ಳೋದ್ರಿಂದ ಬಾಡಿ ಮತ್ತೆ ಹೀಟ್ನೆಸ್ ಹೆಚ್ಚಾಗುತ್ತೆ. ಸೊ ಹಾಗಾಗಿ ತುಂಬಾ ಸ್ವೀಟು ಇರಬಾರ್ದು. ಸ್ವಲ್ಪ ಈಗ ಮಾವಿನ ಹಣ್ಣು ಹೇಳ್ತೀವಿ ನಾವು, ಮಾವಿನ ಹಣ್ಣು ಬರೀ ಸ್ವೀಟ್ ಇರೋದಿಲ್ಲ, ಹುಳಿ ಮತ್ತೆ ಸಿಹಿ ಎರಡೂ ಇರುತ್ತೆ. ಹಾಗೆ ಈಗ ಕಲ್ಲಂಗಡಿ ಹಣ್ಣು, ಯಾಕಂದ್ರೆ ಹೈಡ್ರೇಟ್ ಆಗಬೇಕು, ನೀರಿನಂಶ ಬಾಡಿಯಲ್ಲಿ ಕಮ್ಮಿ ಆಗೋದ್ರಿಂದ. ಸೊ ಹೈಡ್ರೇಟ್ ಆಗುವಂತಹ ಪದಾರ್ಥಗಳೇ, ಅದರಲ್ಲೂ ಹಣ್ಣುಗಳು ನಿಮ್ಗೆ ಹೇಳ್ಬೇಕಂದ್ರೆ ಸೀಸನಲ್ ಫುಡ್ ಅಂತ ಹೇಳ್ತೀವಿ, ಅದು ಇವಾಗ ಹೋಗಿದೆ ನಮ್ಗೆ ಆ ಸೀಸನಲ್ ಫುಡ್, ಸೀಸನಲ್ ವೆಜಿಟೇಬಲ್ಸ್ ಅನ್ನೋದು ಹೋಗ್ಬಿಟ್ಟಿದೆ. ಯಾಕೆಂದ್ರೆ ಈಗೆಲ್ಲ ನಮ್ಮ ಮಾಡರ್ನ್ ಲೈಫ್ ಅಲ್ಲಿ ಯಾವಾಗ ಏನ್ ಬೇಕಂದ್ರು ನಾವು ಬೆಳೆಯಷ್ಟು ಮನುಷ್ಯ ಬುದ್ಧಿವಂತ ಆಗ್ಬಿಟ್ಟಿದೀವಿ. ಸೊ ಅದರಿಂದ ಸೈಡ್ ಎಫೆಕ್ಟ್ ಇದೆ ಎಷ್ಟು ಅನ್ನೋದು ಇನ್ನು ಗೊತ್ತಿಲ್ಲ. ಯಾಕೆಂದ್ರೆ ನಾವು ಈ ಸೀಸನಲ್ ಫುಡ್ ಅಂತ ಆ ಕಾಲಕ್ಕೆ ತಕ್ಕಂಗೆ ಆಹಾರಗಳನ್ನ ತಗೊಳ್ಳೋದ್ರಿಂದ ಖಂಡಿತವಾಗಿ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಅದರಲ್ಲಿ ಈ ಬೇಸಿಗೆಯಲ್ಲಿ ಬರುವಂತ ಸೀಸನಲ್ ಫ್ರೂಟ್ಸ್ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ಕಲ್ಲಂಗಡಿ, ಮಾವಿನ ಹಣ್ಣು, ಕರ್ಬೂಜ ಹಣ್ಣು, ಈ ಸೌತೆಕಾಯಿ ಸಿಗುತ್ತೆ ಈಗಿನ ಸೀಸನ್ ಅಲ್ಲಿ ಜಾಸ್ತಿ, ಮತ್ತೆ ಸೊಪ್ಪುಗಳು. ನೀವು ಬಯಲುಸೀಮೆ ಕಡೆಗೆಲ್ಲ ಹೋದ್ರೆ ಎಷ್ಟೊತ್ತಿಗೆ ಬೆಳಗಿನ ಜಾವದಲ್ಲಿ ಈಗ ತುಂಬಾ ಒಳ್ಳೊಳ್ಳೆ ಚೆನ್ನಾಗಿ ಇವನ್ನ ಸಬ್ಬಸ್ಗೆ ಸೊಪ್ಪು ಇರ್ಬೋದು, ಮೆಂತೆ ಸೊಪ್ಪು ಇರ್ಬೋದು, ಈ ದಂಟು ಹೇಳ್ತೀವಿ ಆ ತರದ ಬೇರೆ ಬೇರೆ ನಮ್ಮನೆ ಒಳ್ಳೊಳ್ಳೆ ಸೊಪ್ಪುಗಳು ಫ್ರೆಶ್ ಆಗಿ ಸಿಗ್ತವೆ. ಸೊ ಇವೆಲ್ಲದನ್ನು ನಾವು ಉಪಯೋಗ ಮಾಡ್ಬೇಕು. ಇವನ್ ಹೀರೆಕಾಯಿ ನಮ್ಮ ಕಡೆಗೆಲ್ಲ, ಇವನ್ ಬದನೆಕಾಯಿ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ನಾವು ಬೇರೆ ಸ್ಕಿನ್ ಡಿಸೀಸಸ್ ಅಲ್ಲೆಲ್ಲ ಸ್ವಲ್ಪ ವರ್ಜ್ಯ ಹೇಳ್ತೀವಿ ಬದನೆಕಾಯಿ. ಆದ್ರೆ ಈ ವಸಂತ ಋತುವಿನಲ್ಲಿ ಇವನ್ ಬದನೆಕಾಯಿ ಸಹ ಉಪಯೋಗಿಸಬಹುದು ಅಂತ ಹೇಳ್ತೀವಿ, ಯಾಕಂದ್ರೆ ಆ ಸೀಸನ್ಗೆ ಬೆಳೆಯುವಂತ ತರಕಾರಿ ಅದು. ಹೀರೆಕಾಯಿ ಇರ್ಬೋದು, ಇವನ್ನು ಶುಂಠಿ, ಈ ಚಂದನ, ಇವೆಲ್ಲದು ಈಗಿನ ಟೈಮಲ್ಲಿ ನಾವು ಅದೇನಾದ್ರೂ ಚಂದನದ್ದು ರೆಡಿ ಮೆಡಿಸಿನ್ಸ್ ಬೇಕಂದ್ರೆ ಅವು ಸಿಗ್ತವೆ, ಇಲ್ಲ ಗಂಧದ ನೀರು ಅಂತ ಮಾಡಿ ಕುಡಿಬೋದು, ಈ ಶುಂಠಿ ಜ್ಯೂಸ್ ಮಾಡಿ ಕುಡಿಬೋದು. ನೀವು ನೋಡಿರ್ಬೋದು ಈ ಹಳ್ಳಿಗಳ ಕಡೆಗೆಲ್ಲ ಹೋದ್ರೆ ಈ ಬೇಸಿಗೆ ಬಂತು ಅಂದ್ರೆ ಅವ್ರು ಮಾಡಿಕೊಡೋದೇ ಅದು ಪಾನಕಗಳು, ಪಾನಕಗಳು, ಶುಂಠಿ ಬೆಲ್ಲ ಇದು ಹಾಕ್ಬಿಟ್ಟು ಪಾನಕ ಮಾಡೋದು, ಮಾವಿನ ಕಾಯಿ ಹಾಕ್ಬಿಟ್ಟು ಪಾನಕ ಮಾಡ್ತೇವೆ, ಚಿತ್ರಾನ್ನ ಮಾಡ್ತೇವೆ, ಚಟ್ನಿಗಳು ಮಾಡ್ತೇವೆ. ಈ ತರ ಈ ಸೀಸನಲ್ಲಿ ಸಿಗುವಂತದ್ದನ್ನೇ ನಾವು ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಆ ಕಾಲಕ್ಕೆ ತಕ್ಕಂಗೆ ನಮ್ಗೆ ಏನು ಆರೋಗ್ಯಕ್ಕೆ ಬೇಕಾಗಿರುತ್ತೆ ದೇಹಕ್ಕೆ ಅದು ನಮ್ಗೆ ಎಲ್ಲಾ ಸತ್ವಗಳು ಸಿಗ್ತವೆ. ಇನ್ನೊಂದು ವಿಚಾರವನ್ನ ಹೇಳಬೇಕು, ಈ ಬೇಸಿಗೆಯಲ್ಲಿ ಹೆಚ್ಚು ದ್ರವಾಹಾರವನ್ನು ಸೇವಿಸಬೇಕು ಅಂತ ಹೇಳಿ, ಹೌದು, ನೀರು ಹೇಗೆ ಕುಡಿಬೇಕು, ಎಷ್ಟು ಕುಡಿಬೇಕು ಅಂತ? ಹೌದು, ನೀರು ಕನಿಷ್ಠ ನಮ್ಮ ದೇಹಕ್ಕೆ 2-3 ಲೀಟ್ರ್ ಬೇಕೇ ಕನಿಷ್ಠ, ಎಷ್ಟು ಕಮ್ಮಿ ಅಂದ್ರೂ ಸಹ. ಅದರಲ್ಲೂ ನಾವು ಎಷ್ಟು ಕೆಲಸ ಮಾಡ್ತೀವಿ, ಯಾವ ಥರ ನಾವು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗ್ತೀವಿ, ಅದ್ರ ಮೇಲೆ ನಾವು ಜಾಸ್ತಿ ಮಾಡಲೇಬೇಕಾಗತ್ತೆ. ಹಾಗಾಗಿ ಯಾರಾದರೂ ಈ ಹೊರಗಡೆ ಕೂಲಿ ಕಾರ್ಮಿಕ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದರೂ 4-5 ಲೀಟ್ರ್ ಕುಡಿಯೋದ್ರಿಂದನೂ ಸಹ ಏನೂ ಸಮಸ್ಯೆ ಆಗೋದಿಲ್ಲ ಅವನಿಗೆ. ಯಾಕೆಂದರೆ ನಾವು ನೀರು ಕುಡಿದಾಗ ನಮ್ದೆಲ್ಲ ಕಿಡ್ನಿ ಫಂಕ್ಷನ್ ಸರಿಗಿದ್ರೆ, ಏನಾದರೂ ಕಿಡ್ನಿ ಪ್ರಾಬ್ಲಮ್ ಇದೆ ಅಂದಾಗ ವೈದ್ಯರು ಅವ್ರಿಗೆ ತಿಳಿಸಿರ್ತಾರೆ ಎಷ್ಟು ಮಟ್ಟಿಗೆ ನೀರು ಕುಡಿಬೇಕು, ಎಷ್ಟು ಪರ್ ಡೇ ಎಷ್ಟು ಲೀಟ್ರ್ ಕುಡಿಬೇಕಂತ ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಇಲ್ಲ ಅಂದಾಗ ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ಎಷ್ಟು ಎಕ್ಸ್ಪೋಸ್ ಆಗ್ತೀವಲ್ಲ, ಅದ್ರ ತಕ್ಕ ಹಾಗೆ ಮಿನಿಮಮ್ 4 ಲೀಟ್ರ್ ಕುಡಿಯೋದು ಒಳ್ಳೇದು ಬೇಸಿಗೆ. ಈಗ ನೀರಿನ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಅಂದ್ರೆ ಹೆಚ್ಚು ತಂಪಾಗ್ಲಿಕ್ಕೆ ಅಂತ ಹೇಳಿ ಲವಂಚದ ಬೇರನ್ನು ಉಪಯೋಗಿಸುತ್ತಾರೆ, ಲವಂಚ ಮುಸ್ತ ಹೇಳ್ತೀವಿ, ಸೊಗದೆ ಬೇರು ಹೇಳ್ತೀವಿ, ಇದ್ರದ್ದೆಲ್ಲ ಈಗೆಲ್ಲ ರೆಡಿ ನಿಮಗೆ ಸಿಗ್ತವೆ, ಔಷಧಿಗಳ ರೂಪದಲ್ಲಿನೇ ಕಾನ್ಸಂಟ್ರೇಟ್ ಜ್ಯೂಸ್ ರೂಪದಲ್ಲೂ ಸಿಗ್ತವೆ, ಅದೆಲ್ಲ ಈಗ ಹುಡ್ಕೊಂಡು ಹೋಗ್ಬೇಕು ಅಂತಿಲ್ಲ. ಸೊ ಅವೆಲ್ಲದೂ ರೆಡಿ ಸಿಗ್ತವೆ, ಗ್ರಂಥಿಗೆ ಅಂಗಡಿ ಅಂತ ಇರ್ತದೆ. ಹೌದು ಹೌದು, ಅಲ್ಲಿ ಅಲ್ಲಿ ಅಲ್ಲಿ ಸಿಗ್ತವೆ. ಈವನ್ ರೆಡಿ ಜ್ಯೂಸ್ ಫಾರ್ಮ್ ಅಲ್ಲೂ ಸಿಗ್ತವೆ, ಈಗೆಲ್ಲ ಉಸಿರದ್ದು ಸಾರಿವದ್ದು ಇದೆಲ್ಲ, ಅದನ್ನು ಅದನ್ನು ಉಪಯೋಗಿಸ್ಕೋಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ರೆಡಿನ ನಾವು ಉಪಯೋಗಿಸ್ಕೊಳ್ಳೋಕ್ಕಿಂತ, ಯಾಕಂದ್ರೆ ಅದ್ರಲ್ಲಿ ಪ್ರಿಸರ್ವೇಟಿವ್ ಹಾಕ್ಲೇಬೇಕಾಗತ್ತೆ ಅವರು ರೆಡಿ ಮಾಡಿಟ್ಟಾಗ. ಸೊ ಅದಕ್ಕಿಂತ ನಾವು ಹೆಚ್ಚಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಇವನ್ನು ಈ ಬಯಲುಸೀಮೆ ಕಡೆಗೆ ಹುಣಸೆಕಾಯಿ ಎಲ್ಲ ಬಿಡುತ್ತಲ್ವ, ಅದ್ರದ್ದು ಸಹ ಜ್ಯೂಸ್ ಮಾಡಿ ಉಪಯೋಗಿಸ್ತೀವಿ. ಚಿಂಚಾ ಪಾನಕ ಹೇಳ್ತೀವಿ ನಮ್ಮಲ್ಲಿ, ಅದು ಸಹ ನಮ್ಮ ದೇಹಕ್ಕೆ ತುಂಬಾ ಈ ಪಿತ್ತಹಾರವಾಗಿ ಕೆಲಸ ಮಾಡುತ್ತೆ, ಮತ್ತೆ ಹೀಟ್ ಅನ್ನ ಕಮ್ಮಿ ಮಾಡುತ್ತೆ. ಈವನ್ ಮಾವಿನಕಾಯಿನೂ ನಾವು ಹಿಂಡ್ಬಿಟ್ಟು ಜ್ಯೂಸ್ ಮಾಡಿ ಮಾಡಬಹುದು. ಈ ಕಡೆಗೆ ನಮ್ಮ ಕರಾವಳಿ ಕಡೆಗೆ ಕೋಕಂ ಸಿಗುತ್ತೆ, ಬಿಳಿ ಮುರುಗಲು ಹೇಳ್ತೀವಿ, ಅದನ್ನು ಸಹ ನಮ್ಮ ಈ ಹೀಟ್ನೆಸ್ ಅನ್ನ ಇದನ್ನು ಕಮ್ಮಿ ಮಾಡಲು ಅದನ್ನು ಉಪಯೋಗಿಸ್ಕೊಳ್ಬಹುದು. ಇನ್ನು ಸಬ್ಜ್ ಬೀಜ ಅಂತ ಸಿಗುತ್ತೆ ನಿಮಗೆ ಗೊತ್ತಿರಬಹುದು, ಈ ಕಸ್ತೂರಿ ಕಾಮ ಕಸ್ತೂರಿ ಬೀಜಗಳು, ಅದನ್ನು ಸಹ ನಾವು ಯೋಗ. ಮತ್ತೆ ನಿಂಬೆ ಮುಖ್ಯವಾಗಿ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಈಗ ಬೇಸಿಗೆ ಬಂತು ಅಂದ್ರೆ ನಿಂಬು ಹಾಗೆ ಕಾಸ್ಟ್ಲಿ ಆಗುತ್ತೆ ಸಿಕ್ಕಾಬಿಟ್ಟು, ಯಾಕೆಂದ್ರೆ ಈಗ ಬೆಳೆಯೋದು ಕಮ್ಮಿ ಆಗ್ತಾ ಇದೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಅದು ಸಹ ತುಂಬಾ ಒಳ್ಳೆಯ ಔಷಧಿ ಗುಣ ಇರುವಂತ ಒಂದು ತರಕಾರಿ. ಅದು ಕೂಡ ಜ್ಯೂಸ್ ನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ. ಹೌದು, ಅಲ್ಲ ಸಕ್ಕರೆ ಅಂಶ ಕಮ್ಮಿ ಮಾಡಿಕೊಂಡು ಮಾಡ್ಕೋಬಹುದು. ಈ ರೆಡಿ ಕಾನ್ಸಂಟ್ರೇಟ್ ಏನ್ ಬರ್ತವೆ ಅದರಲ್ಲಿ ಅವ್ರು ಹಾಕ್ಲೇಬೇಕಾಗತ್ತೆ, ಯಾಕಂದ್ರೆ ಹಾಳಾಗಬಾರ್ದು ಅಂತ ಹೇಳಿ ಸ್ವಲ್ಪ ಹಾಕಿರ್ತಾರೆ ಜಾಸ್ತಿ. ಹಾಗಾಗಿ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಇನ್ನೂ ಬೇಕು ಅಂದ್ರೆ ಮನೆಯಲ್ಲಿ ಶುಂಠಿ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಪೇಸ್ಟ್ ತರ ಮಾಡಿ ಜೇನುತುಪ್ಪ ಹಾಕಿ ನಾವು ಡೈಲ್ಯೂಟ್ ಮಾಡಿ ಕುಡಿಬಹುದು, ಅದನ್ನೇ ಜ್ಯೂಸ್ ತರ ಮಾಡಿಕೊಂಡು. ಮತ್ತೆ ನಿಂಬೆ ಹಣ್ಣು ಅಂತ ಎಲ್ಲರೂ ಗೊತ್ತಾ ಇದೆ, ಈವನ್ ಎಳೆನೀರು ರೆಡಿಯಾಗಿ ಸಿಗುತ್ತೆ. ಅದನ್ನು ಸಹ ನಾವು ಈಗೆಲ್ಲ ಸ್ಕಿಮ್ಡು ಅದು ಇದು ಮಾಡ್ಕೊಂಡು ಬೇರೆ ಬೇರೆ ರೂಪದಲ್ಲಿ ಅಂದ್ರೆ ಅದರದ್ದು ಗಂಜಿನ ಅದರಲ್ಲಿ ಮಿಕ್ಸ್ ಮಾಡಿ ಹಾಕಿ ಮಾಡ್ತಾ ಇದ್ದೀವಿ, ಅದು ಸಹ ತುಂಬಾ ನ್ಯೂಟ್ರಿಷನ್, ದೇಹಕ್ಕೆ ಒಳ್ಳೇದು ಕೂಡ. ಅದೇ ನೀವು ಬಳ್ಳಾರಿ ಆ ಕಡೆ ಸೈಡ್ಗೆಲ್ಲ ಹೋಗಿ ಟೊಮೆಟೊ ತುಂಬಾ ಸಿಗುತ್ತೆ ಈಗ ಬೇಸಿಗೆಯಲ್ಲಿ, ಅದನ್ನು ಸಹ ಜ್ಯೂಸ್ ಮಾಡಿ ಕುಡಿಬಹುದು. ಕಲ್ಲಂಗಡಿ ಆದ್ರೆ ಟೊಮೆಟೊದಲ್ಲಿ ಒಂದು ಆಪಾದನೆ ಇದೆ, ಕಿಡ್ನಿ ಸ್ಟೋನ್ ಆಗ. ಹೌದು ಹೌದು, ಕಿಡ್ನಿ ಸ್ಟೋನ್ ಕೂಡ ನಾವು ಹೆಚ್ಚಾಗಿ ಈಗ ನಿಮ್ಗೆ ಕಾಯಿಲೆಗಳು ಬರುವಾಗ ನಾನು ಹೇಳ್ಬೇಕಂತ ಇದ್ದೆ, ನಮ್ಮ ಈ ಕೋಸ್ಟಲ್ ಕಡೆಗೆ ಹೆಚ್ಚಾಗಿದೆ. ಯಾಕೆ ಅಂದ್ರೆ ನಮ್ಗೆ ಇಲ್ಲಿ ಸ್ವೆಟ್ಟಿಂಗ್ ಜಾಸ್ತಿ ಇರೋದ್ರಿಂದ, ಬಿಕಾಸ್ ಆಫ್ ಹ್ಯುಮಿಡಿಟಿ ನಾವು ಇಲ್ಲಿ ಜಾಸ್ತಿ ಸ್ವೆಟ್ಟಿಂಗ್ ಆಗ್ತಾ ಇದೀವಿ, ಅದ ಕಾರಣ ನಮ್ಗೆ ಕಿಡ್ನಿ ಸ್ಟೋನ್ಗಳು ಜಾಸ್ತಿ. ಮತ್ತೆ ನಮ್ಗೆ ಇಲ್ಲಿ ನೀರು ಎಷ್ಟಂದ್ರು ಕಂಪೇರಿಟಿವ್ಲಿ ಸ್ವಲ್ಪ ಹಾರ್ಡ್ ವಾಟ್ರೆ ಆಸ್ ಕಂಪೇರ್ ಟು ಬೇರೆ ಕಾವೇರಿ ವಾಟರ್ ಕಂಪೇರ್ ಮಾಡಿದಾಗ. ಸೊ ಅದರಿಂದನೂ ಸಹ ನಮ್ಗೆ ಇಲ್ಲಿ ಜಾಸ್ತಿ, ಮತ್ತೆ ಫಿಶ್ ಈಟರ್ಸ್ ಜಾಸ್ತಿ ಈ ಕೋಸ್ಟಲ್ ಕಡೆಗೆ, ಶೆಲ್ ಫಿಶಸ್ ಇಂಥವೆಲ್ಲ ಹೆಚ್ಚು ತಗೊಳ್ಳೋದ್ರಿಂದನೂ ಕಿಡ್ನಿ ಸ್ಟೋನ್ಗಳು ಜಾಸ್ತಿ ಇದೆ. ಸೊ ಕಿಡ್ನಿ ಸ್ಟೋನ್ ಇರೋರು ಅದು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಬೇಕು. ಅದ್ರ ಬದಲಿಗೆ ನಿಂಬೆಹಣ್ಣು ಯೂಸ್ ಮಾಡ್ಬೋದು, ಅದೇನ ಹೇಳಿದ್ನಲ್ಲ ಹುಣಸೆ ತುಂಬಾ ಒಳ್ಳೇದು ಹುಣಸೆ. ಇದು ಕೂಡ ನೀವು ಉಸಿರ ಇವೆಲ್ಲ ಮುಸ್ತ ಇವೆಲ್ಲ ಸಿಕ್ಕೇ ಸಿಗುತ್ತೆ, ಸಾರಿವ ಈ ತರದನ್ನ ಜ್ಯೂಸ್ ಮಾಡಿ ಕುಡಿಬಹುದು. ಇಲ್ಲದೆ ಇರೋರು ಅದನ್ನ ತಗೊಳ್ಬಹುದು. ಇವನ್ನ ಟೊಮೆಟೊ ತಗೊಳ್ಳಿ ಯೂಸೇ ಮಾಡಬಾರ್ದು ಅಂತಿಲ್ಲ. ಈ ಸಮ್ಮರ್ ಅಲ್ಲಿ ಬೇಸಿಗೆ ಬಂದಾಗ ಒಂದೊಂದ್ ದಿನ ಒಂದೊಂದು, ಈಗ ಒಂದನ್ನೇ ಹಿಡ್ಕೊಂಡು ನಾವು ಯಾವ್ದೇ ಆಗ್ಲಿ ಪ್ರತಿ ದಿನ ಒಂದೇ ನಮೂನೆ ತಗೊಳ್ಬಾರ್ದು, ಒಂದೊಂದ್ ದಿನ ಒಂದೊಂದು. ಡಾಕ್ಟರ್, ಈಗ ಬೇರೆ ಬೇರೆ ಆಹಾರ ಕ್ರಮದ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ದ್ರವಾಹಾರ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಸೇವಿಸಬೇಕು ಅಂತ ಹೇಳಿ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ ಅಂತ ಸ್ವಲ್ಪ ಹೇಳಿ. ಹೌದು, ಈ ಬೇಸಿಗೆಯಲ್ಲಿ ಹೆಚ್ಚಾಗಿ ನಮ್ಗೆ ನಾವು ಜನರಲ್ ಆಗಿ ನೋಡಿದಾಗ ಪೇಷಂಟ್ಗಳು ನಮ್ಮ ಹತ್ರ ಏನ್ ಬರ್ತಾರಲ್ಲ, ಈಗ ನೀವು ಜನರಲ್ ಆಗಿ ಹೇಳ್ತೀವಿ ಬೇಸಿಗೆಯಲ್ಲಿ ಬರುವಂತ ಕಾಮನ್ ಡಿಸೀಸ್ ತಂದಾಗ ಫುಡ್ ಪಾಯ್ಸನಿಂಗ್, ಅದ್ ಕೇಳಿ ಕೇಳಿರ್ತೇವೆ. ಯಾಕೆ ಅಂತಂದ್ರೆ ನಾವು ಈಗ ಹೌದು ಜಾತ್ರೆಗಳು ಜಾಸ್ತಿ ಆಗ್ತವೆ, ಈಗ ಡಿಸೆಂಬರ್ ಜನವರಿಯಿಂದಾನೇ ಶುರುವಾಗಿರುತ್ತೆ. ಜೊತೆಗೆ ಈಗ ಬೇಸಿಗೆ ಅಂದ ತಕ್ಷಣ ನಾವೆಲ್ಲ ಹೊರಗಡೆ ಹೋದಾಗ ತುಂಬಾ ಬಾಯಾರಿಕೆ ಆಯ್ತು, ಎಲ್ಲೋ ಸಿಕ್ಕಿದ್ರೆ ಕುಡಿಬೇಕಾಗತ್ತೆ ಓಪನ್ ಆಗಿ. ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಬಂದು ಈ ಕಟ್ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಓಪನ್ ಆಗಿ ಇಟ್ಟದನ್ನ ತಿನ್ಬಾರ್ದು ಅನ್ನೋದೊಂದು ಇದು ಬಂದಿದೆ, ಜನಗಳಿಗೆ ನಾಲೆಡ್ಜ್ ಬಂದಿದೆ. ಸ್ವಲ್ಪ ಅದನ್ನ ಅವಾಗ ಫ್ರೆಶ್ ಮಾಡಿ ಕಟ್ ಮಾಡಿ ತಿಂತದ್ದು. ಇಲ್ಲ ಅಂದ್ರೆ ಈಗಲೂ ಸಹ ನೀವು ಕೆಲವೊಂದ್ ಕಡೆ ಜಾತ್ರೆಗಳಲ್ಲಿ ಹೋಗಿ ಎಲ್ಲ ಕಟ್ ಮಾಡಿ ಓಪನ್ ಇಟ್ಬಿಟ್ಟು ಮಾಡ್ತಿರ್ತಾರೆ. ಧೂಳು ಹಾರದು ಜಾಸ್ತಿ. ಹೌದು, ಖಂಡಿತವಾಗ್ಲು. ಅದರಿಂದ ತುಂಬಾ ಈ ಫುಡ್ ಪಾಯ್ಸನಿಂಗ್ ಆಗಿರ್ಬೋದು, ಅದರಿಂದನೇ ಟೈಫಾಯ್ಡ್ ಮಲೇರಿಯಾ ಇವನ್ ಇದು ಕೂಡ ಡಿಸೆಂಟ್ರಿಗಳು ತುಂಬಾ. ಈ ಮಾವಿನ ಹಣ್ಣು ಸೀಸನ್ ಬಂತಂದ್ರೆ ಮತ್ತೆ ಈ ಹಣ್ಣಿನ ಸೀಸನ್ ಜಾಸ್ತಿ ಬಂದಾಗ ನಮ್ಗೆ ನೊಣಗಳು ಇವು ಜಾಸ್ತಿ ಆಗುತ್ತೆ, ಅದರಿಂದನೂ ಸಹ ನಮ್ಗೆ ಎಷ್ಟೋ ಕಾಯಿಲೆಗಳು ಹರಡ್ತವೆ. ಸೊ ಹಾಗೆ ಮತ್ತೆ ಮಜ್ಜಿಗೆ ನಾನು ನಿಮ್ಗೆ ಮುಖ್ಯ ಹೇಳಲೇಬೇಕು. ಈ ಮಜ್ಜಿಗೆ ಉಪಯೋಗಿಸು ತುಂಬಾ ಒಳ್ಳೇದು ನಮ್ಗೆ, ಎಸ್ಪೆಷಲಿ ಈ ಕೋಸ್ಟಲ್ ಕಡೆಗೆಲ್ಲ ಏನು ನಮ್ಗೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಅದರಿಂದ ನಮ್ಮ ಡೈಜೆಷನ್ ಅಪ್ಸೆಟ್ ಆಗೋದ್ರಿಂದ ಮಜ್ಜಿಗೆ ಚೆನ್ನಾಗಿ ಯೂಸ್ ಮಾಡೋದ್ರಿಂದ ದೇಹಕ್ಕೆ ತಂಪು ಅಲ್ಲದೆ ನಮ್ಮ ಜೀರ್ಣಶಕ್ತಿಯನ್ನು ಮೇಂಟೈನ್ ಮಾಡುತ್ತೆ ಮತ್ತು ಬವೆಲ್ ಮೂವ್ಮೆಂಟ್ಸ್ ಕರೆಕ್ಟ್ ಇದು ಮಾಡುತ್ತೆ, ಮೇಂಟೈನ್ ಮಾಡುತ್ತೆ. ಯಾಕೆಂದ್ರೆ ತುಂಬ ಜನ ಈಗ ನಮಗೆ ಕಾಯಿಲೆಗಳು ನಾವು ಪೇಷಂಟ್ ಹೇಳಿದ್ನಲ್ಲ ಬರುವಂಥದ್ದು ಹೆಚ್ಚಾಗಿ ಪೈಸ್ ಪೇಷಂಟ್ಸ್ ಬರ್ತಾರೆ ಬೇಸಿಗೆಯಲ್ಲಿ. ಯಾಕೆ ಅಂದರೆ ನಮಗೆ ನೀರಿನಂಶ ಕಮ್ಮಿ ಆಗೋದ್ರಿಂದ ಕಾನ್ಸ್ಟಿಪೇಷನ್ ಆಗುತ್ತೆ ತುಂಬ ಜನ. ಈ ಕಡೆ ಕೋಸ್ಟಲ್ ಕಡೆ ಸ್ವಲ್ಪ ಮೊದಲಿಂದನೂ ಫಿಶ್ ಈಟರ್ಸ್ಗೆ ನೀರು ಕುಡಿಯೋ ಅಭ್ಯಾಸ ಸ್ವಲ್ಪ ಕಮ್ಮಿ ಇದೆ, ಹಾಗಾಗಿ ಈಗ ಶೆಕೆಗೆ ಬೇಕೇ ಆಗುತ್ತೆ, ಕುಡಿಲೇಬೇಕಾಗತ್ತೆ. ಅದನ್ನು ಬರೀ ನೀರು ಕುಡಿದ್ರೆ ಪರವಾಗಿಲ್ಲ, ಈಗಿನ ಯಂಗ್ಸ್ಟರ್ಸು ನೀರು ಅಂತ ಹೇಳ್ಬಿಟ್ಟು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕುಡಿತಾರೆ. ಮೊದಲೆಲ್ಲ ನಾವೇನು ನಿಂಬು ಶರ್ಬತ್ ಅಂತ ಕುಡಿತಿದ್ವಿ, ಈಗ ಲೆಮನ್ ಸೋಡಾ ಆಗಿಬಿಟ್ಟಿದೆ. ಸೊ ಅದು ಯಾವಾಗಲಾದ್ರೂ ಅಪರೂಪಕ್ಕೆ ಡೈಜೆಷನ್ ಅಪ್ಸೆಟ್ ಆದವರಿಗೆ ಪರವಾಗಿಲ್ಲ, ಬಟ್ ಕಾಮನ್ ಆಗಿ ಕಾಲೇಜ್ಗೆ ಹೋಗೋ ಮಕ್ಕಳು ಡೈಲಿ ಎರಡು ಮೂರು ಅದನ್ನು ಕುಡಿತಾ ಇದ್ರೆ ಖಂಡಿತವಾಗ್ಲೂ ಅಗೇನ್ ದಟ್ ವಿಲ್ ಟರ್ನ್ ಇಂಟು ನಮ್ಮ ಬ್ಲಡ್ ಇಂಪ್ಯೂರಿಟೀಸ್ಗೆ ಮತ್ತೆ ದೇಹ ಉಷ್ಣತೆಯನ್ನು ಅಪ್ಸೆಟ್ ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ಫ್ರೆಶ್ ಫ್ರೂಟ್ಸ್ ಅನ್ನು ಇದನ್ನು ತಗೊಳ್ಬೇಕು. ಮೇನ್ ಆಗಿ ಬರುವಂತದ್ದು ನಮಗೆ ಫುಡ್ ಪಾಯ್ಸನಿಂಗು, ಇನ್ನೂ ಒಂದು ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಈ ತುಂಬ ಈ ಬಯಲುಸೀಮೆ ಕಡೆಗೆ ತುಂಬ ಬಿಸಿಲು ತಾಪಾಗ ಎಲ್ಲ ಟೆಂಪರೇಚರ್ ರೈಸ್ ಆಗುತ್ತೆ 40, 42, 45 ಅಂತ ಕಡೆಗೆ ಹೀಟ್ಗೇನೆ ಎಷ್ಟೋ ಸರಿ ದೇಹ ರೂಕ್ಷತೆಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಬ್ಲಡ್ ವೆಸಲ್ಸ್ ಪಂಚರ್ ಹಾಕೊಂಡು ಸಹ ಎಷ್ಟೋ ಡೆತ್ಗಳು ಅದೆಲ್ಲ ಕೋಮಾಗಿ ಆ ಥರ ಎಲ್ಲ ಹೋಗೋ ಸಿಂಕೋಪ್ ಅಂತ ಹೇಳ್ತೀವಿ, ಹೀಟ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ, ಎಕ್ಸಾಕ್ಷನ್ ಅಂದರೆ ಅನ್ಕಾನ್ಷಿಯಸ್ಗೂ ಹೋಗ್ತಾರೆ ಎಷ್ಟೋ ಜನ. ಆ ಥರ ಇದೆಲ್ಲ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಂಗೆಲ್ಲ ಬರಬಾರ್ದು ಅಂದಾಗ ಮುಖ್ಯ ನಾವು ಜಾಸ್ತಿ ನೀರು ತಗೊಳ್ಬೇಕು, ಪ್ಲೆಂಟಿ ಆಫ್ ವಾಟರ್. ಈಗ ಸ್ವಲ್ಪ ಅದರ ಬಗ್ಗೆ ವಿವರವಾಗಿ ಹೇಳಿ, ಹೀಟ್ ಸ್ಟ್ರೋಕ್ ಅಥವಾ ಒಂದು ಈ ಒಂದು ಹೆಚ್ಚು ಆಘಾತ ಆಗುವಂತಹದ್ದು ಅಂದ್ರೆ ಬಿಸಿಲಿಗೆ ಆಗುವಂತಹ ಆಘಾತಗಳು, ಹೌದು, ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಅಂದ್ರೆ ಮುಖ್ಯ ಫಸ್ಟ್ ಬೆಳಗ್ಗೆ 10-4 ಗಂಟೆಗೆ ಆದಷ್ಟು ಹೊರಗಡೆ ನೇರ ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ತೀರಾ ಆತರ ಕೆಲಸ ಮಾಡೋರು ಏನ್ ಮಾಡ್ಬೇಕು, ಕಾಟನ್ ಬಟ್ಟೆ ಮೈ ತುಂಬಾ ತುಂಬುವಂಥದ್ದು ಲೈಟ್ ಕಲರ್ ಬಟ್ಟೆಗಳನ್ನ ಹಾಕೊಂಡು ಅದು ಹ್ಯಾಟ್ ಹಾಕೊಂಡು ಅಥವಾ ಅಂಬ್ರೆಲ್ಲಾ ಹಿಡ್ಕೊಂಡು ಹೊರಗಡೆ ಹೋಗಿ ಇಟ್ಕೊಂಡು ಹೋಗೋ ಅವಶ್ಯಕತೆ ಇದ್ರೆ, ಹೌದು, ಇಲ್ಲ ಅಂಬ್ರೆಲ್ಲಾ ಎಲ್ಲ ಹ್ಯಾಟ್ ಬರ್ತವೆ ಸ್ವಲ್ಪ ಅಂಬ್ರೆಲ್ಲಾ ಟೈಪ್ ಸ್ಪ್ರೆಡ್ ಆಗಿರುವಂತಹ ಹ್ಯಾಟ್ಗಳು ಆ ತರದ್ ಹಾಕೊಳ್ಬೇಕು ಮತ್ತೆ ನೀರು ಕುಡಿಬೇಕು. ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನೀರು ಕುಡಿಬೇಕು. ಹಂಗೂ ಈ ಕೆಲವೊಬ್ರು ತರ ಎಕ್ಸಾಸ್ಟ್ ಆಗಿ ಹೈ ಸ್ಟೋಕಿ ಹೋಗ್ತಾ ಇದಾರೆ ಅಂತ ಗೊತ್ತಾದಾಗ ನಾವು ಐಸ್ ಕ್ಯೂಬ್ಸ್ ಇರ್ತಾವಲ್ಲ ಅದನ್ನ ಒಂದು ಬ್ಯಾಗ್ ಅಲ್ಲಿ ಹಾಕಿ ನಾವು ಬಟ್ಟೆಲ್ ಕಟ್ಬಿಟ್ಟು ಈ ಕೊಂಕ್ಳ ಮಧ್ಯದಲ್ಲಿ ಇಡುವಂತದ್ದು ತೊಡೆ ಸಂದಿಯಲ್ಲಿ ಇಟ್ಬಿಟ್ಟು ಅಂದ್ರೆ ಅಲ್ಲಿ ಬೇಗ ನಮಗೆ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆ ಥರದ ನಾವು ಜಸ್ಟ್ ಒಂದು ಫಸ್ಟ್ ಏಡ್ ಇದ್ರ ತರ ಮಾಡಬೇಕು. ಜಾಸ್ತಿ ಆದಾಗ ಐ ವಿ ಫ್ಲೂಯಿಡ್ಸ್ ಅದೆಲ್ಲ ಬೇಕಾಗತ್ತೆ, ಖಂಡಿತವಾಗ್ಲೂ ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ. ಅದೇ ಸಿಂಕೋಪ್ ಅಂದ್ರೆ ಈ ತರ ಎಷ್ಟೋ ಜನ ಅನ್ಕಾನ್ಶಿಯಸ್ ಆಗಿನೇ ತೀರ್ಕೊಂಡಿರ್ತಾರೆ. ಇದರ ಎಷ್ಟೋ ಪ್ರಾಣಿಗಳು, ಈಗಿನೆಲ್ಲ ಮನುಷ್ಯರು ಹೋಗಿದಾಗೋದು ಕಮ್ಮಿ ಆಗಿದೆ, ಸ್ವಲ್ಪ ಪ್ರಾಣಿಗಳು ಸಣ್ಣ ಪುಟ್ಟ ಈ ಕೋಳಿ ಈ ತರದ್ದೆಲ್ಲ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ಇವನ್ ನಾವು ಇದ್ರಲ್ಲಿ ನೋಡಿದ್ವಿ ಬಳ್ಳಾರಿ ಆ ಕಡೆಗೆಲ್ಲ ನಾವೆಲ್ಲ ಯಾಕಂದ್ರೆ ಹುಟ್ಟಿ ಬೆಳೆದಿದ್ದ ಆ ಕಡೆ ಸೈಡ್ ಇರೋದ್ರಿಂದ ಬೇಸಿಗೆಯಲ್ಲಿ ಮನೆಗೆ ಒಂದು ಚಾಪೆದು ಕರ್ಟನ್ ತರ ಹಾಕ್ತಾ ಇದ್ವಿ, ಅದಕ್ಕೆ ಅವಾಗವಾಗ ಒಂದು ಬಕೆಟ್ ನೀರಿಟ್ಬಿಡೋ ಸೈಡ್ಗೆ ಹಾಕ್ತಾ ಇರೋದು. ಅವಾಗ ಏನಾಗುತ್ತೆ, ನಮ್ದು ಮನೆ ಆಟೋಮೆಟಿಕ್ ಕೂಲ್ ಆಗಿರುತ್ತೆ, ಬರುವಂತ ಸ್ವಲ್ಪ ಗಾಳಿ ಆದ್ರೂ ಸ್ವಲ್ಪ ತಂಪಾಗಿರುತ್ತೆ. ಮತ್ತೆ ರಾತ್ರಿ ಮಲಗುವಾಗ ಈ ಕಡಪ ಬಂಡೆಗಳಿದ್ರೆ ಅದ್ರ ಮೇಲೇನೆ ಒಂದು ಬಟ್ಟೆ ಒದ್ದೆ ಮಾಡ್ಕೊಂಡು ಹಾಕೊಂಡು ಮಲ್ಕೋಬಹುದು. ಯಾಕಂದ್ರೆ ನಾವು ಬೇರೆ ಸಮಯದಲ್ಲಿ ಹೇಳ್ತೀವಿ ಒದ್ದೆ ಬಟ್ಟೆ ಮಲ್ಕೋಬಾರ್ದು ಒದ್ದೆ ಇದ್ರಲ್ಲಿ ಇದಾಗುತ್ತೆ, ಬಟ್ ಸಮ್ಮರ್ ಅಲ್ಲಿ ಅಷ್ಟೊಂದು ಶೆಕೆ ಇದ್ದಾಗ ಆ ತರ ಇದು ಬೇಕಾಗುತ್ತೆ ನಮ್ಗೆ, ಆ ತರ ಮೇಂಟೈನ್ ಮಾಡಲೇಬೇಕು. ಇನ್ನೂ ತುಂಬಾ ಶೆಕೆ ಇತ್ತು, ಈಗ ಇವಾಗೆಲ್ಲ ಕಡೆ ಎಸಿ ಇದೆಲ್ಲ ಬಂದಿದೆ, ಅದರದ್ದು ನಾಲೆಜ್ ಕಮ್ಮಿ ಆಗಿದೆ. ಬಟ್ ಇಲ್ಲದೆ ಇರೋರು ಸಹ ಈ ತೆಳ್ಳಗಿರೋ ಬಟ್ಟೆಗಳು ಪಂಚೆ ಬಟ್ಟೆ ಇರ್ತಾವಲ್ಲ ಒದ್ದೆ ಮಾಡಿಬಿಟ್ಟು ಅದನ್ನ ಹಾಕೊಂಡು ಮಲ್ಕೋಬಹುದು. ಅದರಿಂದನೂ ಸಹ ನಮ್ಗೆ ಸಣ್ಣ ಒಂದು ಫ್ಯಾನ್ ಹಾಕೊಂಡ್ರೆ ಸಾಕು, ಎಸಿ ಫೀಲ್ ಆಗುತ್ತೆ. ಏನು ಈ ಸಮ್ಮರ್ ಅಲ್ಲಿ ಅಲರ್ಜಿಕ್ ಪ್ರಾಬ್ಲಮ್ ಇರೋದು, ಯಾರಿಗೆ ಅಲರ್ಜಿಕ್ ರಿನೈಟಿಸ್ ಅಲ್ಲ, ಈ ಅಲರ್ಜಿಕ್ ರಿನೈಟಿಸ್ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಏನ್ ಹೇಳ್ತೀವಲ್ಲ ಈ ಕಫದ ಕಾಯಿಲೆ ಇದ್ದವ್ರು, ಅವ್ರು ಮಾತ್ರ ಒಂದ್ ಸ್ವಲ್ಪ ಅಟ್ಲೀಸ್ಟ್ ಫ್ರಿಜ್ ವಾಟರ್ ಕೋಲ್ಡ್ ವಾಟರ್ ಕುಡಿದೆ ನಾರ್ಮಲ್ ವಾಟರ್ನ ಕುಡಿಬಹುದು, ಬಿಸಿ ನೀರೇ ಕುಡಿಬೇಕಂತ ಇರೋದಿಲ್ಲ. ಅಂತವ್ರು ಸ್ವಲ್ಪ ಶುಂಠಿ ಈ ಜೇನುತುಪ್ಪ ಇವುಗಳನ್ನ ಸ್ವಲ್ಪ ಮಧ್ಯೆ ಮಧ್ಯೆ ಉಪಯೋಗಿಸ್ತಿರ್ಬೇಕು. ಈವನ್ ಈ ಕಷಾಯ ಎಲ್ಲ ಮಾಡ್ಕೋತೀವಿ ನಾವು ಥಂಡಿ ನೆಗಡಿ ಎಲ್ಲ ಆದಾಗ, ಅದನ್ನ ಸ್ವಲ್ಪ ಹಾಲಿಗೆ ಹಾಕೊಂಡು ಕುಡಿಬೇಕು, ಡೈರೆಕ್ಟ್ ಸ್ಟ್ರಾಂಗ್ ಕಷಾಯ ಕುಡಿದಲ್ದೆ ಹಾಲಿಗೆ ಹಾಕೊಂಡು ಕುಡಿಬೇಕು. ಈವನ್ ಈಗ ಥಂಡಿ ಕಫ ಇರೋರು ಕಾಫಿ ಕುಡಿಯೋದೊಂದು ರೂಢಿ ಇರುತ್ತೆ, ತುಂಬಾ ಲೈಟ್ ಆಗಿ ಮಾಡ್ಕೊಂಡು ಕುಡಿಬೇಕು, ಟೀ ಕಾಫಿ ಅದೆಲ್ಲ ಅಂದ್ರೆ ಕುಡಿಬಾರ್ದು ಆಕ್ಚುಲಿ, ಅವಾಯ್ಡ್ ಮಾಡಬೇಕು. ತೀರಾ ಆ ತರ ಪ್ರಾಬ್ಲಮ್ ಇರೋರಿಗೆ ಕೋಲ್ಡ್ ಜ್ಯೂಸ್ ಅಂತ ಏನು ಕುಡಿಯಕ್ ಆಗೋದಿಲ್ಲಲ್ಲ, ಸೊ ಅವಾಗ ಆ ತರದನ್ನ ಬೆಚ್ಚಗೆ ಮಾಡ್ಕೊಂಡಾದ್ರು ತಗೊಳ್ಬಹುದು. ಇನ್ನೊಂದು ಸನ್ ಬರ್ನ್ ಅಂತ ಆಗುತ್ತೆ, ಹೆಚ್ಚಾಗಿ ಬಿಸಿಲಿಗೆ ತಿರುಗಾಡೋರ್ಗೆ ಈ ಪಿಗ್ಮೆಂಟೇಷನ್ಸ್ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ಅಲ್ಟ್ರಾ ವೈಲೆಟ್ ರೇಸ್, ಈ ವಿಟಮಿನ್ ಡಿ ಅಲ್ಟ್ರಾ ವೈಲೆಟ್ ರೇಸ್ ತುಂಬಾ ಸನ್ಲೈಟ್ ಶಾಖ ಜಾಸ್ತಿ ಇದ್ದಾಗ ಅವುಗಳ ಎಫೆಕ್ಟಿಂದ ಹೆಚ್ಚಾಗಿ ಮುಖದಲ್ಲಿ ಈ ರೆಡ್ನೆಸ್ ಕಲೆ ಬರೋದು ಜಾಸ್ತಿ, ಮುಖ ಅಂತ ಮೈಗೆ ಎಲ್ಲೂ ಬರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಅಲೋವೆರಾ ಜೆಲ್ ಅನ್ನ ಹಚ್ಕೋಬೇಕು, ಯಾಕಂದ್ರೆ ಅಲೋವೆರಾದಲ್ಲಿ ಕೂಡ ಎಸ್ ಪಿ ಎಫ್ ಫ್ಯಾಕ್ಟರ್ ಇದೆ ಅಂತ ಹೇಳಿ, ಇವಾಗೆಲ್ಲ ಸನ್ಸ್ಕ್ರೀನ್ ಲೋಷನ್ಗಳನ್ನು ನೀವು ಕೇಳಿರ್ಬೋದು, ಎಸ್ ಪಿ ಎಫ್ 30+ ಎಸ್ ಪಿ ಎಫ್ 30+ ಇರೋದನ್ನ ಯೂಸ್ ಮಾಡಬೇಕು, 40 ಅವೆಲ್ಲ ಬಂದ್ಬಿಟ್ಟಿದೆ ತುಂಬಾ ಈಗ ಅಡ್ವಾನ್ಸ್ಡ್ ಇದರಲ್ಲಿ. ಸೊ ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಲೋವೆರಾ ಇಸ್ ದ ಬೆಸ್ಟ್ ಸನ್ಸ್ಕ್ರೀನ್ ಆಸ್ ವೆಲ್ ಆಸ್ ಹೈಪರ್ ಪಿಗ್ಮೆಂಟೇಷನ್ಗೆ ಇದಕ್ಕೆಲ್ಲ ಯೂಸ್ ಮಾಡೋದ್ರಿಂದ. ಈವನ್ ಕೋಕೋನಟ್ ಆಯಿಲ್ ಹೇಳ್ತೀವಿ, ಬಟ್ ಬಿಸಿಲಿಗೆ ಹೋಗುವಾಗ ಹಾಕೋಬಾರ್ದು ಕೋಕೋನಟ್ ಆಯಿಲ್, ಯಾಕಂದ್ರೆ ಅದು ಆಯಿಲ್ ಇರೋದ್ರಿಂದ ಸನ್ಲೈಟ್ಗೆ ಮತ್ತು ಅದ್ರದ್ದು ಪ್ರಖರತೆ ಜಾಸ್ತಿ ಆಗುತ್ತೆ ಹೀರ್ಕೊಂಡು. ಸೊ ಹಾಗಾಗಿ ಮನೆಯಲ್ಲಿದ್ದಾಗ, ಮನೆ ಒಳಗಡೆ ಇದ್ದಾಗ ನಾವು ಅರ್ಶಿನ ತೆಂಗಿನೆಣ್ಣೆ ಅದನ್ನು ಯೂಸ್ ಮಾಡ್ಬೋದು, ಹೊರಗಡೆ ಹೋಗುವಾಗ ಆದಷ್ಟು ಅಲೋವೆರಾದ್ದು ಇದನ್ನು ಯೂಸ್ ಮಾಡ್ಕೋಬಹುದು ಜೆಲ್ಗಳನ್ನ ಹಚ್ಕೊಳ್ಳೋದಕ್ಕೆ. ಇದಕ್ಕೆ ಮತ್ತೆ ಆದಷ್ಟು ತಣ್ಣೀರಲ್ಲಿ ಮುಖ ತೊಳಿತಾ ಇರೋದು, ದಿನಕ್ಕೊಂದು 3-4 ಸರಿ ಹಾಗೆ ಮುಖ ತೊಳಿತಾ ಇರ್ಬೋದು ನಾವು ಅವಾಯ್ಡ್ ಮಾಡ್ಕೋಬೇಕಂದ್ರೆ ಹೀಟ್ನೆಸ್ ನ. ಡಾಕ್ಟರ್, ಈಗ ಇನ್ನೊಂದು ವಿಚಾರ, ಈ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇಸಿಗೆಯಲ್ಲಿ ವಿಶೇಷವಾಗಿ ಏನೇನು ಸಮಸ್ಯೆಗಳು ಬರ್ತವೆ? ಬೇಸಿಗೆಯಲ್ಲಿ ಹೆಚ್ಚಾಗಿ ಹೀಟ್ನೆಸ್ ಹೇಳ್ತಾ ಇರ್ತಾರೆ ಧೂಳು, ಯಾಕಂದ್ರೆ ನಮ್ಗೆ ಇಲ್ಲೆಲ್ಲ ಮಳೆ ಕಮ್ಮಿ ಆಗ್ಬಿಡತ್ತೆ ಈ ಬೇಸಿಗೆ ಇದರಲ್ಲಿ, ಅದರಿಂದನೂ ಸ್ವಲ್ಪ ಬೇಗ ಧೂಳು ಜಾಸ್ತಿ ಆಗತ್ತೆ, ಹಾಗಾಗಿ ಸ್ವಲ್ಪ ಕಣ್ಣಿನ ಇನ್ಫೆಕ್ಷನ್ಸು, ಇಚ್ಚಿಂಗ್ಸು, ತುರಿಕೆ ಬರೋದು ಅದು ಹೆಚ್ಚಾಗಿರೋದ್ರಿಂದ. ನಮ್ಮಲ್ಲಿ ತ್ರಿಫಲ ಚೂರ್ಣ ಅಂತ ಸಿಗುತ್ತೆ, ಅದನ್ನು ಒಂದು ಕಷಾಯ ಮಾಡಿ ವಾರ್ಮ್ ಆಗಿ, ಲೂಕ್ ವಾರ್ಮ್ ಅಂತ ಹೇಳ್ತೀವಿ, ಊರು ಬೆಚ್ಚಗಷ್ಟೇ ಇರಬೇಕು, ಬಿಸಿನೂ ಇರಬಾರ್ದು ತುಂಬ ತಣ್ಣಗೆ ಇರಬಾರ್ದು, ಅದನ್ನು ಬಟ್ಟೆಯಲ್ಲಿ ಸೋಸಿ ಫಿಲ್ಟರ್ ಮಾಡಿ ಐ ವಾಶ್ ಮಾಡ್ಕೊಳ್ಬೇಕು ದಿನಕ್ಕೊಂದು 2 ಸರಿ. ಕೊತ್ತಂಬರಿ ಬೀಜನು, ಜೀರಾ ಕೊತ್ತಂಬರಿ ಬೀಜ ಅದನ್ನು ಸಹ ನಾವು ಕಷಾಯ ಮಾಡಿ ಫಿಲ್ಟರ್ ಮಾಡ್ಬೇಕು. ಯಾವಾಗಲೂ ಐ ವಾಶ್ ಮಾಡುವಾಗ ಚೆನ್ನಾಗಿ ಒಂದು 2 ಸರಿ ಬಟ್ಟೆಯಲ್ಲಿ ಫಿಲ್ಟರ್ ಮಾಡಿ ಐ ವಾಶ್ ಮಾಡ್ಕೊಳ್ಬೇಕು. ಇನ್ನು ಈಗ ಅಲೋವೆರಾದ್ದೇ ಸಿಗುತ್ತೆ ನಿಮ್ಗೆ ಈ ಕಡೆಯೆಲ್ಲ, ಅಲೋವೆರಾ ಇದ್ರೆ ಅದನ್ನ ಮೇಲ್ಗಡೆ ಸ್ಕಿನ್ನ ತೆಗೆದ್ಬಿಟ್ಟು ಒಳಗಡೆ ಜೆಲ್ ಪಾರ್ಟ್ ಅನ್ನಷ್ಟೇ ಕಣ್ಣ ಮೇಲೆ ಇಟ್ಕೊಂಡು ಒಂದು 10 ನಿಮಿಷ ಮಲ್ಕೋಬಹುದು. ಮತ್ತೆ ಸೌತೆಕಾಯಿ ಈಸಿಯಾಗಿ ನಮ್ಗೆ ಆ ಕಾಲಕ್ಕೆ ಸಿಗೋದು ಅಂತಂದ್ರೆ ಸೌತೆಕಾಯಿನೂ ಒಂದು ಸ್ಲೈಸಸ್ ಮಾಡಿ ಕಣ್ಣ ಮೇಲೆ ಇಟ್ಕೊಂಡು ಮಲ್ಕೊಳ್ಬಹುದು. ಇನ್ನು ಈ ತರ ಸನ್ಬರ್ನ್, ಈ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಿರುತ್ತಲ್ಲ ಅಂತವ್ರಿಗೂ ನಾವು ಟ್ರೀಟ್ಮೆಂಟ್ ಆಗಿನೂ ಹೇಳ್ತೀವಿ, ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ ಅದನ್ನ ಪೇಸ್ಟ್ ಮಾಡಿ, ಈಗ ಲೇಡೀಸ್ಗೆಲ್ಲ ಅವಾಗಿಂದ ಅವಾಗ ಮಾಡ್ಕೊಂಡು ಹಚ್ಕೋಕಿಂತ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಲು ಆಗುತ್ತೆ, ಅದನ್ನು ಸಹ ನಾವೊಂದು ಕಣ್ಣು ಮೇಲೆ ಕಣ್ಣು ಮುಚ್ಕೊಂಡು ಸರ್ಕಲ್ ಆಗಿ ಒಂದು ಲೇಪ ತರ ಮಾಡಿ ಒಂದು 1/2 ಗಂಟೆ ಮಲ್ಕೊಳ್ಳೋದು. ಈ ತರ ಎಲ್ಲ ಮಾಡೋದ್ರಿಂದನೂ ಸಹ, ಯಾಕಂದ್ರೆ ಕಣ್ಣಿಗೆ ಬಿಸಿ ಒಳ್ಳೇದಲ್ಲ. ನಮ್ಮ ಆಯುರ್ವೇದದಲ್ಲಿ ಎಷ್ಟೇ ಬಿಸಿನೀರು ಸ್ನಾನ ಮಾಡಬೇಕು, ತಣ್ಣೀರು ಇದು ಮಾಡಬೇಡಿ ಅಂತೆಲ್ಲ ಹೇಳಿದಾಗಲೂ ಸಹ ಕಣ್ಣಿಗೆ ಒಂದು ತಲೆ ಮೇಲೆ ಒಂದು ತುಂಬ ಬಿಸಿ ಹಾಕಬಾರ್ದು ಅಂತಲೇ ಶಾಸ್ತ್ರದಲ್ಲಿದೆ, ನಮ್ಮ 5,000 ವರ್ಷಗಳಿಂದ ಇರುವಂತಹ ಗ್ರಂಥಗಳಲ್ಲೇ ಇದೆ. ಯಾಕೆಂದ್ರೆ ನಮ್ಮ ಕಣ್ಣಿಗೆ ತುಂಬ ಬಿಸಿ ಇದು ಆಗೋದಿಲ್ಲ, ಅಂದ್ರೆ ಬೇಗ ದೃಷ್ಟಿ ಹಾನಿ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ತಲೆ ಮೇಲೆ ಮಾತ್ರ ಉಗುರು ಬೆಚ್ಚಗೆ ನೀರು ಹಾಕ್ಬೇಕು ಅಂತಾನೆ ಹೇಳ್ತೀವಿ, ಮೈಗೆ ಬಿಸಿ ಸ್ನಾನ ಮಾಡೋದಾದ್ರೂ. ಸೊ ಹಾಗೆ ಕಣ್ಣನ್ನು ನಾವು ಆದಷ್ಟು ಸ್ವಲ್ಪ ತುಂಬ ಬಿಸಿಲಿಗೆ ಎಕ್ಸ್ಪೋಸ್ ಆಗದೆ ಇರೋಂಗೆ ನೋಡ್ಕೋಬೇಕು. ಹಾಗಾಗಿನೇ ಕೂಲಿಂಗ್ ಗ್ಲಾಸಸ್ಸು ಈಗೆಲ್ಲ ಹೊರಗಡೆ ಹೋಗ್ಬೇಕು ಅಂತಂದಾಗ ನೀವು ನೋಡಿರ್ಬೋದು, ಎಲ್ಲರೂ ಒಂದು ಹ್ಯಾಟ್ ಕೂಲಿಂಗ್ ಗ್ಲಾಸ್ ಹೇಳ್ತೀವಿ ಕಂಪಲ್ಸರಿ ಫಾರ್ ಪ್ರೊಟೆಕ್ಷನ್ ಅಷ್ಟೇ. ಮತ್ತೆ ಮೇನ್ ಅದೇ ಡಿಹೈಡ್ರೇಷನ್, ಹೆಚ್ಚಾಗಿ ನಮಗೆ ಸಮ್ಮರಲ್ಲಿ ಕಾಣಿಸೋದು ಅಂದರೆ ಡಿಹೈಡ್ರೇಷನ್, ಅಂದರೆ ನೀರಿನ ಅಂಶ ಕಮ್ಮಿ ಆಗೋದ್ರಿಂದ. ಈಗ ಇಷ್ಟೊತ್ತವರೆಗೂ ನಾವು ಹೇಳಿದ ಹಾಗೆ ನೀರು ಸ್ವಲ್ಪ ಹೆಚ್ಚಿಗೆ ಕುಡಿಬೇಕು, ಆ ನೀರನ್ನೇ ನಾವು ಈ ಥರ ಬೇರೆ ಬೇರೆ ದಿನ ಒಂದೊಂದು ರೂಪದಲ್ಲಿ ಮಾಡಿ ತೊಗೊಳ್ಬೋದು. ಈ ಜೇನುತುಪ್ಪ, ಶುಂಠಿ, ಬೆಲ್ಲ ಇದು ಹಾಕ್ಕೊಂಡು ಒಂದಿನ, ಒಂದಿನ ಮಾವಿನಕಾಯ್ದು ಮಾಡಿ ತೊಗೊಬೋದು, ಒಂದಿನ ನಮಗೆ ಒಂದೆಲಗನು ಸಿಗುತ್ತೆ ಈಗ ತೆಂಗಿನ ಇದರಲ್ಲಿ, ಅದನ್ನು ಜ್ಯೂಸ್ ತದಂಬಳಿ ಥರ ಮಾಡಿ ಉಪಯೋಗಿಸ್ಕೋಬೋದು. ಹಾಗೆ ತಣ್ಣಗೆ ಸೌತೆಕಾಯ್ದು ಅದು ಜ್ಯೂಸ್ ಥರ ಮಾಡಿ ತಗೋಬಹುದು. ಈಗ ಮಾವಿನ ಹಣ್ಣು ಬರುತ್ತೆ, ಮಾವಿನ ಕಾಯಿಂದನೂ ನಾವು ಇದು ಮಾಡ್ಕೋ, ಮಾವಿನ ಹಣ್ಣನ್ನು ನಾವು ಜ್ಯೂಸ್ ಕಾನ್ಸಂಟ್ರೇಟ್ ಮಾಡಿಟ್ಕೊಂಡು ಜ್ಯೂಸ್ ಮಾಡಿ ಕುಡಿಯಬಹುದು. ತುಂಬ ಹುಳಿ ಇರಬಾರ್ದು. ಮತ್ತೆ ಡಯಾಬಿಟಿಕ್ ಪೇಷೆಂಟ್ ಇದ್ರೆ ಈ ಮಾವಿನ ಹಣ್ಣು ಉಪಯೋಗಿಸುವಾಗ ದಿನಕ್ಕೆ ಒಂದು ಮಾವಿನ ಹಣ್ಣು ಓಕೆ, ಬಟ್ ಅದನ್ನ ಜೀರ್ಣ ಮಾಡ್ಕೊಳ್ಳುವಂತ ಒಂದೆರಡು ಕೆಲಸಗಳು ಮಾಡಬೇಕು ಮುಖ್ಯ. ಈಗ ಜನಸಾಮಾನ್ಯರಿಗೆ ಬರುವಂತಹ ಒಂದು ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ನೀವು ಪ್ರಸ್ತಾಪ ಮಾಡಿದ್ರಿ. ಇನ್ನು ತುಂಬಾ ಚಿಕ್ಕ ಪ್ರಾಯದವರು, ಅಂದ್ರೆ 1 ವರ್ಷದ ಒಳಗಿನ ಮಕ್ಕಳು, ಇವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ, ವಿಶೇಷವಾಗಿ ಈ ಡಯಾಫ್ರಮ್ ಅನ್ನು ಆವಾಗ ಚೇಂಜ್ ಮಾಡುವಂತಹದ್ದು ಅಥವಾ ಅದರಲ್ಲಿ ಏನಾದ್ರು ಸಮಸ್ಯೆಗಳು ಬರ್ತವೆ? ಹೌದು, ಈ ಬೇಸಿಗೆಯಲ್ಲಿ ಈ ಮಕ್ಕಳಿಗೆ ಆದಷ್ಟು ಮನೆಯಲ್ಲಿದ್ದ ಕಾಟನ್ ಡಯಾಪರ್ಸ್ ಯೂಸ್ ಮಾಡೋದು ಬೆಟರ್. ಯಾಕೆಂದ್ರೆ ಇವಾಗೆಲ್ಲ ತುಂಬಾ ಸೊಫಿಸ್ಟಿಕೇಟೆಡ್, ಹೊರಗಡೆ ಸ್ಪಂಜ್ ಇರೋದು, ಸ್ಪಂಜ್ ಅಂದ್ರೆ ಹೊರಗಡೆ ಬರಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಈ ಹೋಲ್ ಡೇ ಹಾಕಿರೋ ರೂಢಿ ಇದೆ ತುಂಬಾ ಜನಗಳಿಗೆ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕೆಂದ್ರೆ ಈ ಬೇಸಿಗೆಯಲ್ಲಿ ಅದರಲ್ಲೂ ನಮ್ಮ ಈ ಕೋಸ್ಟಲ್ ಕಡೆಗೆ ತುಂಬಾ ಶೆಕೆ, ಬೆವರ್ ಸಾಲೆ ಬರೋದ್ರಿಂದ, ಯಾಕೆಂದ್ರೆ ನಮ್ಮ ದೊಡ್ಡವ್ರಿಗೇನೆ ಬೆವರ್ ಸಾಲೆ ಬಂದಾಗ ತಡ್ಕೊಳಕ್ ಆಗಲ್ಲ, ಈ ಬೆವರ್ ಸಾಲೆಗಳು ಬಂದು ಉರಿ ತುಂಬಾ ಬರುತ್ತೆ ಅದು. ಸೊ ಮಕ್ಕಳಲ್ಲಿ ಆ ತರ ಬರದೇ ಇರಂಗೆ ನಾವು ನೋಡ್ಕೊಳ್ಬೇಕಂದ್ರೆ ಸ್ವಲ್ಪ ಟಾಕಂ ಪೌಡರ್ಗಳು ಹಾಕ್ತಾ ಇರಬೇಕು ಈ ಮೂತ್ರ ಜಾಗ ಸರೌಂಡಿಂಗ್ ಇದರಲ್ಲಿ. ಮತ್ತೆ ಆದಷ್ಟು ಕಾಟನ್ ಡಯಪರ್ ಇದನ್ನು ಯೂಸ್ ಮಾಡೋದು ಬೆಟರ್ ಮಕ್ಕಳಿಗೆ. ಮತ್ತೆ ಮನೆಯಲ್ಲಿ ಫ್ರೀ ಇದ್ದಾಗ ಸ್ವಲ್ಪ ಫ್ರೀ ಬಿಡಬೇಕು, ಅಟ್ಲೀಸ್ಟ್ ಡೈಲಿ 1-3 ಅವರ್ಸ್ ಆದರೂ ಮಕ್ಕಳಿಗೆ. ಮತ್ತೆ ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ಸಮ್ಮರ್ ಇದರಲ್ಲಿ ಈ ಮಮ್ಸ್ ಅಂತ ಬರುತ್ತೆ, ಮಮ್ಸ್, ಮೀಸಲ್ಸ್, ಮತ್ತೆ ಚಿಕನ್ ಪಾಕ್ಸು ಅದೆಲ್ಲ ಈಗ ಈ ಸಮ್ಮರ್ ಸೀಸನ್ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವೈರಲ್ ಇನ್ಫೆಕ್ಷನ್ಸು ಅವೆಲ್ಲ ಕಾಂಟೇಜಸ್, ಒಬ್ಬರಿಗೆ ಹರಡುವಂತ ಕಾಯಿಲೆಗಳಿರ್ತವೆ. ಸೊ ಅವುಗಳು ಬಂದಾಗ ಈ ಎಸ್ಪೆಷಲಿ ಈ ಮಮ್ಸ್ ಕೇಳಿದೀರ ನೀವು, ಈ ಕರ್ಣಮೂಲ ಶೋತ ಅಂತ ಹೇಳ್ತೀವಿ, ಅಂದ್ರೆ ಪ್ಯಾರೋಟಿಡ್ ಗ್ಲ್ಯಾಂಡ್ ಊದ್ಕೊಂಡು ಕಿವಿ ಕೆಳಗಡೆಗೆ ಒಂದು ಸಲವರಿ ಗ್ರಂಥಿ ಊದ್ಕೊಳ್ಳೋದು, ಬಾವು ಬರೋದು ಅಂತ ಹೇಳ್ತೀವಲ್ಲ, ಆ ಇದ್ರದ್ದು ಅದು ಬಂದಾಗ ಅದು ಹೆಚ್ಚಾಗಿ 2-12 ಇಯರ್ಸ್ ತನಕ ಹೆಚ್ಚಾಗಿ ಕಾಮನ್ ಆಗಿ ಬರುತ್ತೆ ಮಕ್ಕಳಲ್ಲಿ. ಅದು ಒಂದ್ ಸರಿ ಬಂತು ಅಂದ್ರೆ ಇಮ್ಯುನಿಟಿ ಡೆವಲಪ್ ಆಗಿ ಮತ್ತೆ ರಿಪೀಟ್ ಆಗಿ ಬರೋದಿಲ್ಲ. ಹಂಗೇನಾದ್ರೂ ಬಂದ್ರೂ ಸಹ ಸಿವಿಯರಿಟಿ ಅಷ್ಟೊಂದು ಇರಲ್ಲ ಅವಾಗ. ಆ ತರ ಬಂದಾಗ ಇನ್ನೊಂದು ಮುಖ್ಯ ಸ್ವಲ್ಪ ಲಕ್ಷಣಗಳು ಮಾಮೂಲಿ ಥಂಡಿ ಫ್ಲೂ ಬಂದಂಗೆ ಥಂಡಿ ನೆಗಡಿ ಆ ಸಿಂಪ್ಟಮ್ಸ್ ಇದ್ದು ಜ್ವರ ಇರುತ್ತೆ. ತುಂಬಾ ಹೈ ಟೆಂಪರೇಚರ್ ಎಲ್ಲ ಇದ್ರೆ ಡಾಕ್ಟರ್ ಹತ್ರ ಹೋಗಿ ನಾವು ಕಾಯಿಲೆ ಅದಕ್ಕೆ ಚಿಕಿತ್ಸೆ ಮಾಡಲೇಬೇಕು. ಮತ್ತೆ ಹೆಚ್ಚಾಗಿ ಈ ಕೆಪಟ್ ಎಲೆ ಅಂತಾನೆ ಸಿಗುತ್ತೆ ಈ ಕಡೆಲ್ಲ, ದತ್ತೂರ ಹೇಳ್ತೀವಿ, ದತ್ತೂರ ಎಲೆಯನ್ನ ಶಾಖ ಮಾಡಿ ಇದು ಒಲೆ ಮೇಲೆ ಸ್ವಲ್ಪ ಬಿಸಿ ಮಾಡಿ ಶಾಖ ಮಾಡ್ತೇವೆ. ಅದರದೇ ನಮ್ಮ ಇದರಲ್ಲೂ ಕೂಡ ಕನಕ ಲೇಪ ಅಂತಾನೂ ಸಿಗುತ್ತೆ. ಆಸ್ಪತ್ರೆಗಳೆಲ್ಲ ಬಂದ್ರೆ ನಾವು ಅದು ಕೊಡ್ತೇವೆ. ಅದೊಂದು ಲೇಪ ಇದ್ರ ತರ ಬೆಲ್ಲ ಎಲ್ಲ ಹಾಕಿ ಮಾಡಿರ್ತಾರೆ, ಅಂದ್ರೆ ಅದು ಸ್ಟಿಕ್ಕಿ ತರ ಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಬೆಲ್ಲೋಡನ್ ಪ್ಲಾಸ್ಟರ್ ಎಲ್ಲ ಹಾಕ್ತಾರಲ್ಲ ಆ ತರ, ಅದನ್ನ ಸ್ವಲ್ಪ ಬಿಸಿ ಮಾಡಿ ಹಚ್ಚೋದ್ರಿಂದ ಒಂದು ವಾರದಲ್ಲೇ ಸಬ್ಸೈಡ್ ಆಗುತ್ತೆ. ಏನು ತುಂಬಾ ಸಿವಿಯರ್ ಆಗಿ ಮಗು ಜ್ವರ ಇದೆ ಕಫ ಇದೆ ಹಂಗೆಲ್ಲ ಇದ್ದಾಗ ವೈದ್ಯರ ಹತ್ರ ಹೋಗಿ ತೋರಿಸ್ಕೊಳ್ಳೇಬೇಕು. ಹಾಗಂತ ಹೇಳ್ಬಿಟ್ಟು ಏನೋ ಔಷಧಿ ಮಾಡದೆ ಹಾಗೆ ಬಿಟ್ಟರು ಕೆಲವೊಂದ್ಸರಿ ಅದು ಬಸ್ಟ್ ಆಗಿ ಒಡೆಯೋ ಚಾನ್ಸಸ್ಸು ಇರುತ್ತೆ ಇನ್ಫೆಕ್ಷನ್ ಜಾಸ್ತಿ ಹಾಕೊಂಡು. ಸೊ ಅದಾಗದೆ ಇರೋಂಗೆ ನೋಡ್ಕೋಬೇಕು. ಮತ್ತೆ ಆ ಟೈಮಲ್ಲಿ ತುಂಬ ಕೋಲ್ಡ್ ಐಟಮ್ಸ್ ಎಲ್ಲ ಕೊಡಬಾರ್ದು ಮಕ್ಕಳಿಗೆ. ಇವನ್ ಮೀಸಲ್ಸ್ ಹೇಳ್ತೀವಿ, ಮೀಸಲ್ಸ್ ಅದೇ ತರನೇ ಅಮ್ಮ ಬರೋದು ಅಂತ ಏನು ಹೇಳ್ತೀವಲ್ಲ ಆ ಥರ ಚಿಕ್ಕ ಚಿಕ್ಕ ರ್ಯಾಶಸ್ಸು ಬಂದಿರತ್ತೆ ಕೋಲ್ಡ್ ಕಾಫು ಇದೆಲ್ಲ ಜೊತೆಗೇನೆ. ಅಲ್ಲಿ ಹೆಚ್ಚಾಗಿ ನಾವು ನೆಲ್ಲಿಕಾಯಿ ಚೂರ್ಣ ಹೇಳ್ತೀವಿ, ಆಮಲಕ್ಕಿ ಚೂರ್ಣ ಸ್ವಲ್ಪ ಬಿಸಿನೆ ಬೆಚ್ಚಿಗೆ ನೀರಲ್ಲಿ ಕಲಸ್ಕೊಂಡು ಅದನ್ನು ಲೇಪ ಥರ ಮಾಡಿನೂ ಅದನ್ನು ನಾವು ಸ್ವಲ್ಪ ತಿಟ್ಬಿಟ್ಟು ತ್ರಿಫಲ ಚೂರ್ಣ ಕೊನೆಗೆ ಅದೇನು ಸಿಕ್ಕಿಲ್ಲ ಅಂದರೆ ಹಾಸ್ಪಿಟಲ್ ಕಾಮನ್ ಆಗಿ ಎಲ್ಲರಿಗೂ ಸಿಗುತ್ತೆ. ಧನಿಯಾ ಅದನ್ನು ಸಹ ಪೌಡರ್ ಮಾಡಿ ಹಚ್ಬೋದು. ಈವನ್ ಈ ಥರ ಕಾಯಿಲೆಗಳು ಬರಬಾರ್ದು ಅಂತಂದರೆ ನಾವು ಒಂದು ವರ್ಷ ಮಕ್ಕಳೇ ಅಂತಲ್ಲ ನಾಲ್ಕೈದು ವರ್ಷ ಮಕ್ಕಳಲ್ಲಿ ಸಹ ಪಪ್ಪಾಯ ಅದೆಲ್ಲ ಕೊಡಬೇಕು. ಈಗೇನಿದ್ರೆ ಚೆನ್ನಾಗಿ ಹಣ್ಣಾಗಿರೋ ಪಪ್ಪಾಯ, ಈ ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಅದನ್ನ ಸ್ವಲ್ಪ ರೂಢಿ ಮಾಡಿಸ್ಬೇಕು ಮಕ್ಕಳಿಗೆ, ಪಲ್ಯ ಆ ಥರ ಎಲ್ಲ ಮಾಡಿ. ಸೊ ಈ ಥರ ವಿಟಮಿನ್ ಎ ಮತ್ತು ಇವನ್ ಈ ವಿಟಮಿನ್ ಸಿ ಫ್ರೂಟ್ಸು ಇವೆಲ್ಲ ಕೊಡೋದ್ರಿಂದನು ನಾವು ಇವುಗಳ ಸಿವಿಯರಿಟಿನ ಕಮ್ಮಿ ಮಾಡ್ಬೋದು. ಈವನ್ ಚಿಕನ್ ಪಾಕ್ಸ್, ಚಿಕನ್ ಪಾಕ್ಸಲ್ಲೂ ಹಾಗೇನೆ ತುಂಬಾ ಈ ಥರ ಬ್ಲಿಸ್ಟರ್ಸ್ ಬಂದಿರುತ್ತೆ ಹೆಚ್ಚಾಗಿ ಎದೆಯಲ್ಲಿ ಮುಖದಲ್ಲಿ ಬ್ಯಾಕ್ ಎಲ್ಲ ಕಾಣಿಸ್ಕೊಳತ್ತೆ. ಅದನ್ನ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಚಿಕನ್ ಪಾಕ್ಸ್ ಎಲ್ಲ ಹಿಂಗೇನೋ ಶೆಕೆಗೆ ಬಂದಿದ್ದು ಗುಳ್ಳೆ ಹಾಗೆ ಅಂತೇಳಿ. ಸೊ ಆ ಥರ ಬಂದಾಗ ಅಬ್ಸರ್ವ್ ಮಾಡಿ ಸ್ಟಾರ್ಟಿಂಗಲ್ಲಿ ಅಲೋವೆರ ಹಚ್ಚೋದ್ರಿಂದ ಏನು ಯಾವುದೇ ರ್ಯಾಶಸ್ ಇದ್ರೂ ಕಂಟ್ರೋಲ್ ಬರುತ್ತೆ. ಈವನ್ ಅಮೃತ ಬಳ್ಳಿ, ಈವನ್ ಗಜ್ಜುಗ ಅಂತ ಹೇಳ್ತೀವಿ ನಮ್ದು ಇದು ಕರಂಜ ಇದ್ರದ್ದಲ್ಲ ಬೀಜ ಅದ್ರದ್ದು, ಮತ್ತೆ ಭೂಮಿ ಆಮೇಲಕ್ಕಿ ನೆಲೆನಲ್ಲಿ ಕೇಳೇ ಇದ್ದೀರಾ, ಅದು ಈ ಥರ ಕಾಯಿಲೆಗಳಲ್ಲಿ ತುಂಬ ಒಳ್ಳೆ ಔಷಧಿ ಕೂಡ ಅವೆಲ್ಲ ಇವೆಲ್ಲ ಕಾಮನ್ ಆಗಿ ಸಿಗುವಂಥದ್ದು. ಅದೇ ವೈದ್ಯರ ಹತ್ರ ಹೋದ್ರೆ ಅದರದ್ದೇ ಕೆಲವೊಂದು ಸುಮಾರಷ್ಟು ಔಷಧಿಗಳು ಬಂದಿದ್ದಾವೆ, ಕೊಡ್ತೇವೆ ಅದನ್ನು. ಸರಿ, ಈಗ ಡಾಕ್ಟರ್, ಈಗ ಹಿರಿಯ ನಾಗರಿಕರು ಅಥವಾ 60, 70, 80 ವರ್ಷದ ಹಿರಿಯ ನಾಗರಿಕರಿಗೆ ಹೌದು ಈ ಬೇಸಿಗೆ ಕಾಲದಲ್ಲಿ ವಿಶೇಷವಾಗಿ ತೊಂದರೆ ಕೊಡುವಂತಹ ಒಂದು ಆರೋಗ್ಯ ಸಮಸ್ಯೆಗಳು ಮತ್ತು ಯಾವ ರೀತಿ ಒಂದು ಮುಂಜಾಗ್ರತೆಯನ್ನು ಅನುಸರಿಸಬೇಕು? ಹೌದು, ಅದು ಹೇಳಲೇಬೇಕು ನಾನು. ಯಾಕೆಂದ್ರೆ ನಮ್ಮಲ್ಲಿ ನಮ್ಮ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಅವ್ರು ತುಂಬಾ ಜನ ಬರ್ತಾ ಇವ್ 50% ಓಲ್ಡ್ ಏಜ್ ಪರ್ಸನ್ಸ್ ಇರ್ತಾರೆ. ಅದರಲ್ಲಿ ಈಗ ಎಲ್ಲರಿಗೂ 40-50 ಇಯರ್ಸ್ ಆಗಿದೆ ಅಂದ್ರೆ ಎಕ್ಸಾಸ್ಟ್ ಆಗುವಂತದ್ದು, ಜೊತೆಗೆ ಬಿ ಪಿ ಶುಗರ್ ಇರುತ್ತೆ. ಹೆಚ್ಚಾಗಿ ತುಂಬಾ ಜನಕ್ಕೆ ಈಗ ಕಾಮನ್ ಆಗ್ಬಿಟ್ಟಿದೆ ಬಿ ಪಿ ಶುಗರ್ ಇದ್ದೇ ಇರುತ್ತೆ. ಸೊ ಈ ಸಮ್ಮರ್ ಬಂದಾಗ ಹೆಚ್ಚಾಗಿ ಬಿ ಪಿ ಮತ್ತೆ ಶುಗರ್ ಡೌನ್ ಆಗುತ್ತೆ. ನಾವು ಈ ತರ ಸ್ವೆಟ್ಟಿಂಗ್ ಆಗೋದ್ರಿಂದ ಮತ್ತೆ ಹೆಚ್ಚಾಗಿ ನಮ್ಗೆ ಜಾಸ್ತಿ ಅದಿದು ಫುಡ್ ತಗೊಳಿಕ್ ಆಗಲ್ಲ, ಲಿಕ್ವಿಡ್ಸ್ ಡಯಟೆ ತಗೊಳ್ತಾ ಇರೋದ್ರಿಂದ ಇರಬಹುದು. ಸೊ ಹಾಗಾಗಿ ಆ ಟೈಮಲ್ಲಿ ನಾವು ಶುಗರ್ ನ ನೋಡ್ತಿರ್ಬೇಕು. ತುಂಬಾ ಸುಸ್ತಾಗಿದೆ ಅಂದ್ರೆ ಶುಗರ್ ಜಾಸ್ತಿ ಆಗಿದೆ ಅಂತ ಅನ್ಕೊಂಡೇನೆ ಮಾತ್ರೆ ಹೆಚ್ಚಿಗೆ ತಗೊಳ್ಬಾರ್ದು. ನೋಡ್ಕೊಂಡು ಮಂತ್ಲಿ ಒನ್ಸ್ ಆದ್ರೂ ಸ್ವಲ್ಪ ಚೆಕಪ್ ಮಾಡ್ಕೊಳ್ತಾ ಇರಬೇಕು. ಅಷ್ಟು ಜೊತೆಗೆ ಈಗ ಶುಗರ್ ಡಯಾಬಿಟಿಸ್ ಇರೋರು ಈ ಮಾವಿನ ಸೀಸನ್ ಜಾಸ್ತಿ ಇರುತ್ತೆ, ಈ ಕಲ್ಲಂಗಡಿ ತಿನ್ಬಹುದು ತೊಂದರೆ ಇಲ್ಲ, ಯಾಕಂದ್ರೆ ಶುಗರ್ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ, ವಾಟರ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಈವನ್ ಕರ್ಬೂಜ, ಪಪ್ಪಾಯ ಈ ತರದೆಲ್ಲ ಯೂಸ್ ಮಾಡಬಹುದು. ಬಟ್ ಶುಗರ್ ಇರೋರು ಅದನ್ನ ಮೇಂಟೈನ್ ನೋಡ್ಕೋಬೇಕು, ನೋಡ್ಕೊಂಡು ತಗೊಳ್ಬೇಕಾಗತ್ತೆ. ಮತ್ತೆ ಹೆಚ್ಚಾಗಿ ವಯಸ್ಸಾದವರಲ್ಲಿ ಅದೇ ಕಾನ್ಸ್ಟಿಪೇಷನ್, ನಾನು ಇಷ್ಟೊತ್ತು ಏನು ಹೇಳದೆ ಅಲ್ಲ, ಅದು ತುಂಬಾ ಜನ ಬರ್ತಾರೆ ಎಸ್ಪೆಷಲಿ ಬೇಸಿಗೆಯಲ್ಲಿ ಮೋಷನ್ ಸರಿ ಆಗೋದಿಲ್ಲ ಹಾಗೆ ಅಂತೇಳಿ. ಅವರು ಮಲ್ಕೊಳ್ಳುವಾಗ ಒಂದು ಸ್ವಲ್ಪ ಉಗುರು ಬೆಚ್ಚಿಗೆ ನೀರಿಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಕುಡಿದು ಮಲ್ಕೋಬಹುದು. ಮತ್ತೆ ಮಜ್ಜಿಗೆ ಉಪಯೋಗಿಸಬೇಕು ಹೆಚ್ಚಾಗಿ ಈ ಸಮ್ಮರಲ್ಲಿ. ಏಜ್ ಆದವರಲ್ಲಿ ದಟ್ ಈಸ್ ದ ಬೆಸ್ಟ್ ಡಿಹೈಡ್ರೇಟಿವ್ ಒಂದು ಸೊಲ್ಯೂಷನ್ ಅಂತಾನೇ ಹೇಳ್ಬೋದು ಅದು. ಮತ್ತೆ ಹೆಚ್ಚಾಗಿ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಏನಾದರೂ ಸ್ವಲ್ಪ ಯೂರಿನ್ ಸರಿ ಆಗದೆ ಇರೋರಲ್ಲಿ ಹೆಚ್ಚು ಬೇಗ ಕಿಡ್ನಿ ಸ್ಟೋನ್ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ತರದ್ದು ಇವೆಲ್ಲ ಕೆಲವೊಂದನ್ನು ಬಿಡಬೇಕಾಗುತ್ತೆ. ಟೊಮ್ಯಾಟೊ, ಬದನೆಕಾಯಿ ಆ ಪ್ರಾಬ್ಲಮ್ ಇದ್ದವರು, ಮತ್ತೆ ಶೆಲ್ ಫಿಶಸ್ ನಾನ್ ವೆಜ್ ಅಲ್ಲಿ ನೀರು ಹೆಚ್ಚಿಗೆ ತಗೊಳ್ಬೇಕು. ಈವನ್ ಬಾರ್ಲೆ ನೀರು ಕುಡಿಬಹುದು, ಬಾರ್ಲೆನೂ ಹೇಳ್ತೀವಿ ನಾವು ಈ ಸಮ್ಮರಲ್ಲಿ ಯೂಸ್ ಮಾಡೋದಕ್ಕೆ. ಈವನ್ ಹುರುಳಿ ಸ್ವಲ್ಪ ಹೀಟ್ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಹಂಗೆ ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ನೀರು ಕುಡಿಯುವಂಥದ್ದು. ಮತ್ತೆ ಈ ಸಂಧಿವಾತಗಳು ಇವೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಇರ್ತವೆ. ಹೆಚ್ಚಾಗಿ ಈ ಬೇಸಿಗೆಯಲ್ಲಿ ನಮಗೆ ತುಂಬ ಸಿವಿಯರ್ ಹಂಗೆ ಹೋಗೋದಿಲ್ಲ. ಬಟ್ ಆದರೆ ಎಷ್ಟೋ ಜನ ಈ ಬೇಸಿಗೆ ಅಂದ ತಕ್ಷಣ ಒಂದು ಸ್ವಲ್ಪ ಟೀಚರ್ಸ್ ಜಾಬಲ್ಲಿರೋರು ಅಂಥವ್ರಿಗೆಲ್ಲ ಫ್ರೀ ಅಂತ ಹೇಳ್ಬಿಟ್ಟು ಪಂಚಕರ್ಮ ಮಾಡಿಸ್ಕೊಳಕ್ಕೆ ಹೇಳ್ತೇವೆ ನಾವು. ಈ ಆದಷ್ಟು ಸ್ವಲ್ಪ 50 ಇಯರ್ಸ್ ಅಬೌವ್ ಹೋದವರೆಲ್ಲ ಈ ಸಮ್ಮರಲ್ಲಿ ಒಂದು ಬಸ್ತಿ ಮಾತ್ರ ಬಸ್ತಿ ಅಂತ ಒಂದು ವಿರೇಚನ ಇವು ಮಾಡ್ಕೊಳ್ಳೋದ್ರಿಂದ ಮುಂದೆ ಬರುವಂತಹ ಕೆಲವೊಂದು ಸಂಧಿವಾತಗಳಿರ್ಬೋದು, ಡಯಾಬಿಟೀಸ್ ಕಾಯಿಲೆಗಳಿರ್ಬೋದು, ಈವನ್ ಸ್ಕಿನ್ ಪ್ರಾಬ್ಲಮ್ಗಳಿದ್ದವರು ಇರ್ಬೋದು, ಮುಂದೆ ಸಿವಿಯಾರಿಟಿ ಹೋಗದೆ ಇರೋಂಗೆ ಸಹ ನೋಡ್ಕೊಳ್ಬೋದು. ಮತ್ತೆ ಈ ಏಜ್ ಆದವರಲ್ಲಿ ಜಾಯಿಂಟ್ ಪೇನ್ಗಳು ಮತ್ತೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇರೋರಿಗೆ ಯೂಶಲಿ ಹೆಚ್ಚಾಗುತ್ತೆ ಈ ಸಮ್ಮರಲ್ಲಿ. ರೂಕ್ಷತೆ ಜಪ ಜಾಸ್ತಿ ಕಾಣಿಸೋದ್ರಿಂದ ಸೊ ಹಾಗಾಗಿ ಮತ್ತೆ ಕಾಲು ಒಡೆಯೋದು ಕೇಳಿರ್ಬೋದು ನೀವು, ಈ ಪಾದಗಳಲ್ಲಿ ಕ್ರ್ಯಾಕ್ಸ್ ಎಲ್ಲ ಬರ್ತಾವಲ್ಲ ಅದು ಯೂಶಲಿ ಸಮ್ಮರಲ್ಲಿ ಕೆಲವು ತುಂಬಾ ಜನಕ್ಕೆ ಹೆಚ್ಚಾಗುತ್ತೆ. ಈ ಕಡೆ ಸ್ವಲ್ಪ ಕಮ್ಮಿ, ಅದು ನಮಗೆ ಬಯಸ್ತೀಮೆ ಕಡೆಗೆ ಒಣ ಬಿಸಿಲು ಜಾಸ್ತಿ ಇದ್ದ ಕಡೆಗೆ ಅದು ಹೆಚ್ಚಾಗಿರುತ್ತೆ ಬೇಸಿಗೆಯಲ್ಲಿ. ಅಂಥ ಟೈಮ್ಗೆ ಜಾಸ್ತಿ ಸ್ವಲ್ಪ ನಮ್ಮಲ್ಲಿ ಒಂದು ವೈಟ್ ಆಂಟ್ಮೆಂಟ್ ಅಂತೆಲ್ಲ ಸಿಗುತ್ತೆ, ಕ್ಲಾಸಿಕಲ್ ಪ್ರಿಪರೇಷನ್, ಅದು ಮನೆಯಲ್ಲೂ ಮಾಡ್ಕೊಳ್ಬಹುದು. ಏನು ತೆಂಗಿನೆಣ್ಣೆ ಮೇಣ ಜೈನ್ ಮೇಣ ಸಿಗುತ್ತಲ್ಲ ಅದು ಸ್ವಲ್ಪ ಅರ್ಶನ ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದೇ ಒಂದು ಆಯಿಂಟ್ಮೆಂಟ್ ಫಾರ್ಮ್ ಬರುತ್ತೆ. ಅದನ್ನ ದಿನ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಒಂದ್ ಸ್ವಲ್ಪ ಬಿಸಿನೀರು ಕಡಲೆ ಹಿಟ್ಟಲ್ಲಿ ಉಜ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅವರು ಅದರಿಂದ ಕಂಟ್ರೋಲ್ ಮಾಡ್ಕೋಬಹುದು, ಮತ್ತೆ ಜೊತೆಗೆ ಡೈಲಿ ಹಚ್ಚೋದ್ರಿಂದ ಮತ್ತೆ ಬರೋದಿಲ್ಲ. ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು ಬಹುಶಃ, ತುಂಬಾ ಆರೋಗ್ಯ ಸಮಸ್ಯೆ ಇರುವಂತವರು ತುಂಬಾ ಹೊತ್ತು ಮಲ್ಕೊಂಡೇ ಇರಬೇಕಾದಂತ ಒಂದು ಸಂದರ್ಭ ಬರಬಹುದು, ಅವರಿಗೆ ಬೇಸಿಗೆಯಲ್ಲಿ ನಿರ್ದಿಷ್ಟವಾಗಿ ಏನಾದರೂ ವಿಶೇಷ ಸಮಸ್ಯೆಗಳು ಬರ್ತವಾ ಅಂತ ಹೇಳ್ತಿರೋ ಪೇಷಂಟ್? ಹೌದು ಖಂಡಿತವಾಗ್ಲಿ. ಈಗ ಶಕೆ ಇದು ಜಾಸ್ತಿ ಇರೋದ್ರಿಂದ ಬೆಡ್ ಸೋರ್ಸ್ ಅಂತ ಆಗುತ್ತೆ. ಸೊ ಅಂಥವ್ರಿಗೆ ಎಸ್ಪೆಷಲಿ ಸಮ್ಮರ್ ಅಲ್ಲಿ ನಾವು ಸ್ವಲ್ಪ ಬಾಡಿ ಮೂವ್ಮೆಂಟ್ ಅನ್ನು ಮಾಡ್ತಾನೆ ಇರಬೇಕು. ಆ ಕಡೆಗೆ ಎಲ್ಲ ವಾಟರ್ ಬೆಡ್ಸ್ ಆ ಥರ ಎಲ್ಲ ಬಂದಿದೆ, ಆದರೂ ಸಹ ಬರುತ್ತೆ ಬೆಡ್ ಸೋರ್ ವಾಟರ್ ಬೆಡ್ ಮೇಲೆ ಮಲ್ಕೊಂಡ ತಕ್ಷಣ ಬರಲ್ಲ ಅಂತಲ್ಲ, ಅದಕ್ಕೆ ಕೇರ್ ತಗೊಳ್ಳೋದೇ ಮುಖ್ಯ ಇರುತ್ತೆ. ಅಟ್ಲೀಸ್ಟ್ ದಿನಕ್ಕೆ 2 ಸಾರಿ ಅವ್ರಿಗೆ ಒಂದು ಸ್ವಲ್ಪ ತಣ್ಣೀರಲ್ಲಿ ವೈಪ್ ಮಾಡಿ ಸ್ವಲ್ಪ ಡ್ರೈ ಮಾಡಿ ಏನಾದರೂ ಒಂದು ಟಾಕಮ್ ಪೌಡ್ರಸ್ಸು ಆ ಥರ ಒಂದು ನಮ್ಮ ಇದರದ್ದೇ ಆದರೆ ಕೆಲಮೈನ್ ಲೋಷನ್ಸ್ ಎಲ್ಲ ಸಿಗ್ತವೆ ಆ ಥರದ್ದೆಲ್ಲ ಅಪ್ಲೈ ಮಾಡೋದ್ರಿಂದ ನಾವು ಅವ್ರಿಗೆ ಅಟ್ಲೀಸ್ಟ್ ಅದು ಬರದೇ ಇರೋಂಗೆ ಅವಾಯ್ಡ್ ಮಾಡ್ಬೋದು. ಮತ್ತೆ ಸ್ವಲ್ಪ ವೆಂಟಿಲೇಟ್ ಆಗೋಂಗೆ ಮಾಡಬೇಕು, ಯಾವುದೇ ಈಗ ಉಂಡಿದೆಲ್ಲ ಇದನ್ನು ಸಂಚಾರ ಆಗ್ಬೇಕು ಆ ಥರ. ಡಾಕ್ಟರ್, ಈಗ ಎಲ್ಲ ವಯೋಮಾನದವರಿಗೂ ಕೂಡ ನಾವು ಒಂದು ಬೇಸಿಗೆಯಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಅಂತ ಹೇಳಿದೀವಿ. ಹೌದು, ಮಕ್ಕಳಿಗೆ ರಜೆ ಬರುವಂತಹ ಒಂದು ಸಂದರ್ಭ ಇದು ಬೇಸಿಗೆ. ಹೌದು, ಮಕ್ಕಳು ಬೇಸಿಗೆಯಲ್ಲಿ ಹೇಗಿರಬೇಕು ಅಂತ. ಹೌದು, ಯಾಕೆಂದ್ರೆ ನಾವು ಬೇಸಿಗೆ ಅಂದ್ರೆ ಇಷ್ಟೊತ್ತವರೆಗೂ ಒಂದು ಕಷ್ಟದ ಕಾಲ ಅನ್ನೋ ತರ ಮಾತಾಡಿದ್ವಿ, ಆದ್ರೆ ಹಾಗಲ್ಲ. ನಿಮಗೂ ಇರ್ಬೋದು ನಮಗಿಲ್ಲ, ಮೊದಲು ಚಿಕ್ಕಂದಿನಿಂದನು ಬೇಸಿಗೆ ಅಂದ್ರೆ ಒಂದೇನೋ ಎಂಜಾಯ್ಮೆಂಟ್, ಜಾಲಿಯಾಗಿರುವಂತದ್ದು ಒಂದು ಬೇಸಿಗೆ ರಜೆ ಅದು ಬಂದಿದೆ. ಸೊ ಅದನ್ನ ಬೇಕು ಮನುಷ್ಯಗೆ, ಯಾಕಂದ್ರೆ ಬೇಸಿಗೆಯಲ್ಲಿ ನಮ್ಮಲ್ಲಿ ಬಾಡಿಯಲ್ಲಿ ಸನ್ಲೈಟ್ ಹೆಚ್ಚಿರೋದ್ರಿಂದ ಸೆರೋಟಿನ್ ಸಿಕ್ರೇಷನ್ ಜಾಸ್ತಿ ಆಗುತ್ತಂತೆ. ಸೊ ಅದು ಮನುಷ್ಯನಿಗೆ ಹ್ಯಾಪಿನೆಸ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ಉಲ್ಲಾಸವಾಗಿರ್ತೀವಿ ನಾವು ಸಮ್ಮರ್ ಅಲ್ಲಿ, ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚು ನಮಗೆ ಡೇ ಹೆಚ್ಚಿರುತ್ತೆ ಈ ಬೇಸಿಗೆಯಲ್ಲಿ, ಹಾಗೆಲ್ಲ ಹೊತ್ತು ಜಾಸ್ತಿ ಇರುತ್ತೆ, ರಾತ್ರಿ ಹೊತ್ತು ಕಮ್ಮಿ ಇರುತ್ತೆ. ಸೊ ಅದನ್ನ ಉಪಯೋಗ ಮಾಡ್ಕೋಬೇಕು. ಇಡೀ ದಿನ ನಾವೇನು ಇದಿರುತ್ತೆ, ಬೆಳಿಗ್ಗೆ ಸ್ವಲ್ಪ ಹೇಗೆ ಇಡೀ ದಿನ ಇದೆ ಬಿಡು ಅಂತ ಲೇಟಾಗಿ ಹೇಳ್ಬಾರ್ದು. ಈಗ ಮಕ್ಕಳಾಗಿರ್ಬೋದು ಸ್ವಲ್ಪ ಬ್ರಾಹ್ಮ್ಯ ಮುಹೂರ್ತದಲ್ಲೇ ಬೇಗ ಅಟ್ಲೀಸ್ಟ್ 5 ಅಲ್ಲದೆ ಇದ್ರು 5:30 ಒಳಗಡೆಗೆ ಎದ್ದು ತಂಪಿರುತ್ತೆ, ಅವಾಗ ವಾಕಿಂಗ್ ಹೋಗ್ಬೋದು, ಆಟ ಆಡ್ಬೋದು ಮಕ್ಕಳು ಬೆಳಿಗ್ಗೆ ಎದ್ದಾಗ. ಮತ್ತೆ ತುಂಬಾ ಬಿಸಿಲು ಬರೋಷ್ಟು 10:30 ಒಳಗಡೆಗೆ ನಾವು ಆದಷ್ಟು ಹೊರಗಡೆ ಕೆಲಸಗಳನ್ನ ಮುಗಿಸ್ಕೊಂಡು ನಂತರ ಮನೆಯಲ್ಲೇ ಮನೆಯೊಳಗೆ ಇಂಡೋರ್ ಗೇಮ್ಸ್ ಎಲ್ಲ ಬೇಕಾದಷ್ಟಿದೆ, ಮಕ್ಕಳಿಗೆ ಆಡೋ ಗೇಮ್ಸ್ ಚೆಸ್ ಆಡ್ಬೋದು, ಕೇರಮ್ ಆಡ್ಬೋದು, ಆ ಥರ ಈ ಮೊಬೈಲ್ ಗೇಮ್ಸ್ ಬೇಡ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಈ ಥರ ಸ್ವಲ್ಪ ಮೈಂಡ್ ಆ್ಯಂಡ್ ಫಿಸಿಕಲಿ ಸ್ವಲ್ಪ ಅವ್ರಿಗೆ ಆಗುವಂಥದ್ದು. ಮನೆಯೊಳಗಡೆ ಈಗೆಲ್ಲ ಸ್ಕಿಪ್ಪಿಂಗು ಆ ಥರದ್ದು ಮಾಡ್ಕೋಬೋದು, ಸ್ವಲ್ಪ ಮಧ್ಯೆ ತಂಪು ಇದಾಗಿ ನೋಡಿಕೊಂಡು ಅದನ್ನು ಸಹ ಮೇಂಟೈನ್ ಮಾಡೋದು. ಮತ್ತು ಹೆಚ್ಚಾಗಿ ಸ್ವಲ್ಪ ನೀರಿನಂಶ ಕೊರತೆ ಆಗದಂಗೆ ನೋಡ್ಕೋಬೇಕು. ಮತ್ತೆ ಮನೆಯಲ್ಲೇ ಇದೀವಿ ಅಂತ ಜಂಕ್ ಫುಡ್ಸ್ ಅನ್ನ ಜಾಸ್ತಿ ತಿನ್ನಬಾರ್ದು ಮಕ್ಕಳು. ಟಿವಿ ನೋಡ್ಕೊಂಡು ಅದ ಜಂಕ್ ಫುಡ್ಸ್ ಅನ್ನೇ ತಿಂತ ಕೂತ್ಕೊಳ್ ಮಾಡೋದ್ರಿಂದ ಒಬಿಸಿಟಿ ಹೆಚ್ಚಾಗುತ್ತೆ, ಮತ್ತೆ ಡೈಜೆಷನ್ ಅಪ್ಸೆಟ್ ಆಗುತ್ತೆ. ಆದಷ್ಟು ಸ್ವಲ್ಪ ಈ ಲಿಕ್ವಿಡ್ ಡಯೆಟ್ಗಳನ್ನ ನಿಂಬೆ ಶರ್ಬತ್ ಅವರೇ ಮಾಡ್ಕೋಬೋದು. ಈಗೆಲ್ಲ ಮಕ್ಕಳು 1-8 ವರ್ಷ ಆಯ್ತು ಅಂದ್ರೆ ಮನೆಯಲ್ಲೇ ಅವರವರೇ ಈಗೆಲ್ಲ ಯೂಟ್ಯೂಬ್ ಅದು ಇದು ನೋಡ್ಕೊಂಡು ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಈ ಜ್ಯೂಸಸ್ನ ಮಾಡ್ಕೊಡೋದು ನಾವು ಹೇಳ್ಕೊಡ್ಬೋದು ಮಕ್ಕಳಿಗೆ, ನಿಂಬೆ ಶರ್ಬತ್ ಮಾಡ್ಕೊಡ್ಬೋದು, ಈ ತರ ಈ ಸಬ್ಜಿ ಬೀಜನ್ ಸಿಗ್ತವೆ ಅದನ್ನ ಹಾಕೊಂಡು ಮಾಡ್ಕೊಳ್ಳೋಂಥದ್ದು, ಬಾರ್ಲೆ ನೀರು ಮಾಡ್ಕೊಂಡು ಕುಡಿಬೋದು. ಇಲ್ಲ ನಾವೇ ಈ ತರ ರಾತ್ರಿ ಹುಣಸೆ ಹಣ್ಣು ಸ್ವಲ್ಪ ನೀರಲ್ಲಿ ನೆನೆಸಿಟ್ರೆ ಬೆಳಿಗ್ಗೆ ಎದ್ಬಿಟ್ಟು ಅವ್ರು ಕೋಲ್ಡ್ ವಾಟರಲ್ಲಿ ಕಿವುಚ್ಕೊಂಡು ಸ್ವಲ್ಪ ಶುಗರು ಅಥವಾ ಬೆಲ್ಲ ಹಾಕೊಂಡು ಕುಡಿಯುವಂಥದ್ದು, ಈ ತರದ ಸ್ವಲ್ಪ ನಾವು ಕೆಲವೊಂದು ಹೇಳ್ಕೊಟ್ರೆ ಮಕ್ಕಳು ಅದನ್ನು ಸಹ ಫಾಲೋ ಮಾಡ್ಕೋಬಹುದು. ಮತ್ತೆ ಹೆಚ್ಚಾಗಿ ಮತ್ತೆ ಮಧ್ಯಾಹ್ನ ನಿದ್ದೆನ ಅವಾಯ್ಡ್ ಮಾಡಬೇಕು. ಈ ಬೇಸಿಗೆಯಲ್ಲಿ ಹೆಚ್ಚಾಗಿ ಸ್ವಲ್ಪ ಮಧ್ಯಾಹ್ನ ಆದ ತಕ್ಷಣ ತೂಕುಡಿಕೆ ಬರುತ್ತೆ. ಏನೋ ತುಂಬಾ ವಯಸ್ಸಾದವರಲ್ಲಿ ಈ ಕಾಯಿಲೆ ಇರೋರಿಗೆ ಅವ್ರಿಗಾದ್ರೆ 1/2 ಗಂಟೆ ಆದ್ರೆ ಪರವಾಗಿಲ್ಲ ಹೇಳ್ತೀವಿ. ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದು, ಅದು ಸಹ ಅಟ್ಲೀಸ್ಟ್ 1 ಗಂಟೆ ಸ್ವಲ್ಪ ವಾಕಿಂಗ್ ಸ್ವಲ್ಪ ತಿರುಗಾಟ ಮಾಡಿ ಕೆಲಸ ಮಾಡಿ ಮಲ್ಕೊಂಡ್ರೆ ಒಳ್ಳೇದು. ಮತ್ತೆ ರಾತ್ರಿ ತುಂಬಾ ಲೇಟ್ ಆಗಿ ಊಟ ಮಾಡಬಾರ್ದು. ಈಗ ಎಲ್ಲ ಹಾಲಿಡೇ ಸಮ್ಮರ್ ಇದ್ದಂತ ತಕ್ಷಣ ಜನಗಳಿಗೆ ಅದು ಬಂದ್ಬಿಟ್ಟಿದೆ, ಲೇಟ್ ಆಗಿ ಮಲ್ಕೊಳ್ಳೋದು, ಬೆಳಿಗ್ಗೆ ಲೇಟ್ ಆಗಿ ಹೇಳೋದು. ಸೊ ಆ ಒಂದು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ಳೇಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ. ಆದಷ್ಟು ರಾತ್ರಿ ಸ್ವಲ್ಪ ಬೇಗ ಮಲ್ಕೊಳ್ಳೋದು, ಊಟನು ಬೇಗ ಮಾಡುವಂತ ಒಂದು ಅಭ್ಯಾಸ ಇಟ್ಕೊಂಡ್ರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು. ಕೊನೆಯ ಪ್ರಶ್ನೆಯನ್ನು ಇಲ್ಲೇ ಸೇರಿಸ್ಬಿಡ್ತೇನೆ. ರಾತ್ರಿ ಚೆನ್ನಾಗಿ ನಿದ್ದೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಬೇಸಿಗೆಯಲ್ಲಿ ಸಾಮಾನ್ಯ ಇದು ಒಂದು ಸಮಸ್ಯೆ ಆಗ್ತದೆ, ಎಷ್ಟು ಒದ್ದಾಡಿದ್ರು ಕೂಡ ನಿದ್ದೆ ಬರುವುದಿಲ್ಲ ಅಂತ, ಸೆಕೆಯಿಂದ ಇರಬಹುದು, ಸೊಳ್ಳೆ ಕಾಟದಿಂದ ಇರಬಹುದು. ಹೌದು ಹೌದು. ಸೊ ಹಾಗಾಗಿ ರಾತ್ರಿ ನಿದ್ದೆ ಬರಬೇಕು ಅಂದ್ರೆ ಫಸ್ಟ್ ಮಧ್ಯಾಹ್ನ ನಿದ್ದೆ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಇಡೀ ದಿನ ಒಂದೇ ಕಡೆ ಕುತ್ಕೊಂಡು, ಕೆಲವೊಬ್ರು ಬೇರೆ ಕೆಲಸ ಇಲ್ಲದೆ ಇರೋರು ಒಂದೇ ಕಡೆ ಕುತ್ಕೊಂಡು ಕಾಲ ಕಳೆತಿ, ಇವನ್ ನಾವು ಆಫೀಸ್ ವರ್ಕ್ ಗಳಲ್ಲಿದ್ದವರು ಒಂದೇ ಕಡೆ ಕುತ್ಕೊಂಡಿರ್ತೇವೆ. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಒಂದ್ ಸ್ವಲ್ಪ ತಿರುಗಾಡೋದನ್ನ, ಅದಕ್ಕೆ ಹೇಳ್ತೀವಿ ಸಾಯಂಕಾಲ ಸಂಜೆ ವಿಹಾರಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಂಜೆ ವಾಕಿಂಗ್ ಅದನ್ನ ಅಭ್ಯಾಸ ಇಟ್ಕೋಬೇಕು. ವಯಸ್ಸಾದವರು ಅರ್ಧ ಗಂಟೆ ಆದ್ರೂ ಮಾಡ್ಬೇಕು. ಮತ್ತೆ ರಾತ್ರಿ ಸ್ವಲ್ಪ ಬೇಗ ಊಟ ಮಾಡಿ, ಆದ್ರೆ ರಾತ್ರಿನೂ ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ನಿದ್ದೆ ಬರುತ್ತೆ. ಮತ್ತೆ ಮಲ್ಕೊಳ್ಳೋವಾಗ ಒಂದ್ ಸ್ವಲ್ಪ ಹಾಲನ್ನು, ಹಗುರವಾದ ಒಂದು ಹಾಲನ್ನು ಕುಡಿಬಹುದು. ಸ್ವಲ್ಪ ಅರ್ಶನ ಹಾಕೊಂಡು ಕುಡೀರಿ, ಕಫ ಪ್ರಾಬ್ಲಮ್ ಇರೋರು ಹತ್ತಿ ಬಟ್ಟೆ ಹಾಕೊಳ್ಬೇಕು. ಮತ್ತೆ ತುಂಬಾ ಶೆಕೆ ಇದ್ರೆ ನಾವು ಹೇಳಿದಾಗೆ ಬಟ್ಟೆ ಏನಾದ್ರು ಸ್ವಲ್ಪ ಹಿಂಗೆ ಒದ್ದೆ ಮಾಡಿನೂ ಹಾಕೊಂಡು ಮಲ್ಕೋಬೇಕು. ಆದಷ್ಟು ಎಸಿನ ತುಂಬಾ ರೆಗ್ಯುಲರ್ ಆಗಿ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಯಾಕೆಂದ್ರೆ ಅದರಿಂದ ಈ ವಾತಾವರಣಕ್ಕೂ ಹಾನಿ ಇದೆ, ಹಾಗೆ ನಮ್ಮ ಆರೋಗ್ಯಕ್ಕೂ ಸಹ ರೂಕ್ಷತೆಯನ್ನ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡಬೇಕು. ತೀರಾ ಅನಿವಾರ್ಯ ಇದ್ದಾಗ ಮಾಡಬೇಕಾಗತ್ತೆ. ಮತ್ತೆ ರಾತ್ರಿ ಅವತ್ತು ಊಟ ಬಿಡಬಾರ್ದು, ಬೆಳಿಗ್ಗೆ ತಿಂಡಿ ಬಿಡಬಾರ್ದು. 9:30 ಒಳಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು, ಅಸಿಡಿಟಿ ಆಗಬಾರ್ದು ಅಂತಂದ್ರೆ ನಾವು ಸ್ಟಮಕ್ ಫುಲ್ ತಿನ್ನಲೇಬೇಕು. ಮತ್ತೆ ರಾತ್ರಿ ಊಟ ಬಿಡಬಾರ್ದು. ಎಷ್ಟೋ ಜನ ಈಗ ಡಯೆಟ್ ಹಾಗೆ ಅಂತ ಹೇಳ್ಬಿಟ್ಟು ರಾತ್ರಿ ಊಟ ಮಾಡೋದಿಲ್ಲ, ಬಟ್ ಬೇರೆ ಬೇರೆ ಅದು ಸ್ನ್ಯಾಕ್ಸ್ ತಿಂದು ಮಲಗ್ತಾರೆ. ಸೊ ಅದು ಸಹ ಈ ತರ ನಿದ್ದೆ ಇದಾಗುವಂಥದ್ದು. ಮತ್ತೆ ತುಂಬಾ ಲೇಟ್ ಆಗಿ ನೈಟ್ ಮಲ್ಕೊಳ್ಳೋದ್ರಿಂದನೂ ಸಹ ನಿದ್ದೆ ಹಾಳಾಗುತ್ತೆ. ಮೊಬೈಲ್ ನೋಡೋದು, ಸಿನಿಮಾಗಳು ನೋಡೋದು, ಟಿವಿಲಿ, ಅದನ್ನು ಸ್ವಲ್ಪ ರೂಢಿ ಅಭ್ಯಾಸ ಮಾಡ್ಕೊಂಡು ಬಿಟ್ರೆ ಒಳ್ಳೇದು. ಬಹಳ ಸಂತೋಷ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೇ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಎದುರಿಸುವಂತಹ ಒಂದು ಆರೋಗ್ಯ ಸಮಸ್ಯೆಗಳು ಮತ್ತು ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕು, ಯಾವ ರೀತಿ ಚಿಕಿತ್ಸೆಯನ್ನ ಅಥವಾ ಒಂದು ಪರಿಣಾಮಕಾರಿಯಾಗಿ ನಾವು ಆಯುರ್ವೇದ ರೀತಿಯಲ್ಲಿ ಪಡ್ಕೊಳ್ಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿವರವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೂ ಬೇಸಿಗೆ ಕಾಲದ ಆರೋಗ್ಯ ಸಮಸ್ಯೆಗಳು ಹಾಗೂ ಆಯುರ್ವೇದ ಪರಿಹಾರದ ಕುರಿತು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಂದ್ರ ಅವ್ರೇನೋ ಗೊತ್ತಿರೋ ಡಾಕ್ಟರ್ ಅಂದಿಯಲ್ಲ, ಅವ್ರಿಗೆ ಯಾವ ಕೂಸು ಅಂತ ಕೇಳಿದೀನ. ಕೂಸೇನು, ಗಂಡೋ ಹೆಣ್ಣೋ? ಅಯ್ಯೋ ಅತ್ತೆ, ಈಗ ಹಾಗೆಲ್ಲ ಹೊಟ್ಟೆಲಿರೋ ಮಗು ಗಂಡೋ ಹೆಣ್ಣೋ ಅಂತ ಕೇಳೋ ಹಾಗೂ ಇಲ್ಲ, ಡಾಕ್ಟರ್ ಹೇಳೋ ಹಾಗೂ ಇಲ್ಲ. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಕಾನೂನು ರೀತಿಯ ಅಪರಾಧ ಆಗತ್ತೆ ಅತ್ತೆ. ಅಯ್ಯ ಸಾಕ್ ಸುಮ್ನಿರ, ಏನ್ ನಾವು ಕಾಣದ ಕಾಯ್ದೆ ಏನಿದ? ಇಲ್ಲ ಅತ್ತೆ, ಈಗ ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿದೆ, ಡಾಕ್ಟರು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಹಾಗೆಲ್ಲ ಕೇಳಿದ್ರೆ ಕೇಳ್ದೋರ್ನ ಹೇಳ್ದೋರ್ನ ಇಬ್ಬರನ್ನೂ ಜೈಲಿಗೆ ಹಾಕ್ತಾರೆ. ನಾನು ವಿಜಯಲಕ್ಷ್ಮಿ ಸಿಂಗ್. ನಮಗೆ ತಾಯಿಯಾಗಿ, ತಂಗಿಯಾಗಿ, ಹೆಂಡತಿಯಾಗಿ ಹೆಣ್ಣು ಬೇಕು, ಆದರೆ ಮಗಳಾಗಿ ಯಾಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ. ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ. ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ? ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.